ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೊರೋನಾ ಸಾಂಕ್ರಾಮಿಕ ಹರಡುತ್ತಿರುವ ಈ ಸಮಯದಲ್ಲಿ ಕೆಲಸ ಕಳೆದುಕೊಂಡು ಸಂಕಷ್ಟದಲ್ಲಿದ್ದೀರಾ? ಚಿಂತೆ ಬೇಡ, ಇಂದೇ ಜಾಬ್ ಕಾರ್ಡ್ ಮಾಡಿಸಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿ. ವರ್ಷಕ್ಕೆ ಕುಟುಂಬವೊಂದಕ್ಕೆ 100 ದಿನಗಳ ಉದ್ಯೋಗ ಖಚಿತ. ದಿನಕ್ಕೆ 289 ರೂಪಾಯಿಗಳನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಹೆಣ್ಣು ಗಂಡಿಗೆ ಸಮಾನ ಕೂಲಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-425-6666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ರಾಮಕೃಷ್ಣವ್ರೆ, ಹೇಳಿ. ಎಸ್ಟಿಮೇಟ್ ಓಕೆ, ಆದ್ರೆ ಸಿಮೆಂಟ್ ಅಲ್ಟ್ರಾಟೆಕ್ಗೆ ಯಾಕೆ ಕಡಿಮೆ ಬೆಲೆದು ನಡೆಯುತ್ತಿಲ್ವಾ? ಓ, ನಡೆಯುತ್ತಲ್ಲ, ಆದ್ರೆ ಎಷ್ಟು ದಿನ? ಯಾವುದೇ ಗ್ಯಾರಂಟಿ ಇಲ್ಲ. ನನ್ನ ಹೆಸರು ಮತ್ತೆ ಮನೆಯ ಕೆಲಸ ನೋಡಿ, ಎರಡೂ ಹಾಳು. ಆದ್ರಿಂದ ಕಡಿಮೆ ಬೆಲೆಯ ಸಿಮೆಂಟ್ ಬಳಸೋದಂದ್ರೆ ನಮ್ಮ ತಲೆ ಮೇಲೆನೆ ಚಪ್ಪಡಿ ಕಲ್ಲು ಎತ್ತಿ ಹಾಕೋದು. ತಿಳಿತು ಬೆಳೆ ಗೊತ್ತಾಯ್ತು. ಹೌದು, ಮನೆ ಕಟ್ಟುವಾಗ ಎಲ್ಲವನ್ನೂ ಬದಲಾಯಿಸಬಹುದು, ಆದರೆ ಸಿಮೆಂಟ್ ಅನ್ನು ಸರ್ವಥಾ ಬದಲಾಯಿಸುವಂತಿಲ್ಲ. ಹಾಗಾಗಿ ಮನೆ ಕಟ್ಟಿಸಿ ಕೇವಲ ಅಲ್ಟ್ರಾಟೆಕ್ ನಿಂದ. ಅಲ್ಟ್ರಾಟೆಕ್ ಬೈಂಡಿಂಗ್ ಪಾರ್ಟಿಕಲ್ಸ್ ಇಟ್ಟಿಗೆಯಿಂದ ಸರಳುಗಳ ತನಕ ಜೋಡಿಸಿ ನಿಮ್ಮ ಮನೆಗೆ ಅಖಂಡ ಬಲಿಷ್ಠತೆಯನ್ನು ನೀಡುತ್ತದೆ. ಅಲ್ಟ್ರಾಟೆಕ್ ಇಂಜಿನಿಯರ್ ಆಯ್ಕೆಯ ದೇಶದ ನಂಬರ್ ಒನ್ ಸಿಮೆಂಟ್. ರೈತ ಬಾಂಧವರೇ, ಶರಣ ಶರಣಾರ್ಥಿಗಳು, ನಾನೀಗ ಇಂಡಿ ತಾಲೂಕಿನ ಹಿರೇಬೇವನೂರಿನ ಮಲಸಿದ್ದಪ್ಪ ಗಿರಿಮಲ್ಲಪ್ಪ ಗುಡ್ಡೋಡ್ಗಿ ಇವ್ರ ಜೊತೆಯಲ್ಲಿದ್ದೇನೆ. ಇವರಿಲ್ಲಿನ ಪ್ರಗತಿಪರ ರೈತರು. ಇವರು ತಮ್ಮ ಕೃಷಿ ಅನುಭವದ ಬಗ್ಗೆ, ಅದರಲ್ಲೂ ಲಿಂಬೆ ಕೃಷಿ ಬಗ್ಗೆ ಭಾಳಷ್ಟು ವಿಷಯಗಳನ್ನು ನಮಗೆ ತಿಳಿಸಲಿದ್ದಾರೆ. ಈಗ ಅವರನ್ನು ಮಾತನಾಡಿಸುವ ಮಲಸಿದ್ದಪ್ಪ ಗಿರಿಮಲ್ಲಪ್ಪ ಗುಟ್ಟೋಡಿಗೆಯವರೇ, ನಮಸ್ಕಾರ, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮಲಸಿದ್ದಪ್ಪನವರೇ. ನೀವೇನೆಲ್ಲ ಬೆಳೆಸ್ತೀರಿ ಇಲ್ಲಿ? ಎಷ್ಟು ಎಕರೆ ಭೂಮಿ ಇದೆ ನಿಮಗೆ? ನಮ್ಗೆ 16 ಎಕರೆ ಭೂಮಿ ಇದೆ ಸರ. 16 ಎಕರೆ ಭೂಮಿಯಲ್ಲಿ 5 ಎಕರೆ ಲಿಂಬೆ, ಉಳಿದಿದ್ದ ಬೆಳೆ ದ್ರಾಕ್ಷಿ 1.5 ಎಕರೆ, ಉಳಿದಿದ್ದೆನ್ನದ ಒಣಬೇಸಾಯ ಅಂದ್ರೆ ಈಗ ಜೋಳ, ಸಜ್ಜಿ, ತೊಗರಿ, ಗೋಧಿ, ಮೆಕ್ಕೆಜೋಳ ಈ ಥರ ಎಲ್ಲ ಬೆಳೀತಾರೆ ಸರ್. ತೋಟಗಾರಿಕೆ ಬೆಳೆ ಒಂದು 6 ಎಕರೆ ತೋಟಗಾರಿಕೆ ಬೆಳೆ. ಈಗ 16 ಎಕರೆ ಜಾಗ ಇದೆ ನಿಮಗೆ, ಇದರಲ್ಲಿ ಲಿಂಬೆಗೆ ಎಷ್ಟು ನೀವು ಬಳಸ್ತಾ ಇದ್ದೀರಿ? ಲಿಂಬೆಗೆ 5 ಎಕರೆ ಬಳಸ್ತೇವೆ ಸರ್. 5 ಎಕರೆ ಅಂದರೆ 16 ಎಕರೆಯಲ್ಲಿ ಲಿಂಬೆಗೆ 5 ಎಕರೆ ನೀವು ಬಳಸ್ತಾ ಇದ್ದೀರಿ. ಭಾಳಷ್ಟು, ಸುಮಾರು ಅರ್ಧ ಲಿಂಬೆಗೆ ಬಳಸ್ತಾ ಇದ್ದೀರಿ ನೀವು ಅಂತ ಹೇಳ್ಬೋದು ಅಲ್ವಾ? ಅಥವಾ 40% ಅಂತ ಹೇಳ್ಬೋದು. ಯಾತಕ್ಕಾಗಿ ನೀವು ಲಿಂಬೆಯನ್ನೇ ಭಾಳ ನೆಚ್ಚಿದಾಗಿದೆ, ಅದರಲ್ಲಿ ಅವಲಂಬನೆ, ಅದರಲ್ಲಿ ಆದಾಯ ಕೂಡ ಜಾಸ್ತಿ ಇದೆಯಾ? ಅಥವಾ ನಿಮ್ಮ ಎಲ್ಲ ಆದಾಯ ಇದೆ ಇದರಲ್ಲಿ, ಎಲ್ಲ ಬೆಳೆಗಳ ಆದಾಯದಲ್ಲಿ ಹೆಚ್ಚಿನ ಆದಾಯ ಯಾವುದರಲ್ಲಿ ಇದೆ ಹೇಳಿ? ಲಿಂಬೆಯಲ್ಲಿ ಹೆಚ್ಚಿನ ಆದಾಯ ಇದೆ ಸರ್. ಲಿಂಬೆ ಅಂದರೆ ಒಂದು ದೊಡ್ಡ ಪ್ರಮುಖ ಬೆಳೆ ರೀ ಸರ್ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ. ಅದು ಇಂಡಿ ತಾಲೂಕು, ಇಂಡಿ ತಾಲೂಕಲ್ಲಿ ಪ್ರಮುಖ ಬೆಳೆ ಲಿಂಬೆ ಅಂದರೆ ಹೆಚ್ಚಿನ ಹೆಚ್ಚು. ಈಗ ನಮ್ಮ ಮೊದಲು 200 ಅಂದರೆ ಅಡಿಸಿ ಗಿಡ ಇದ್ದು ರೀ, ಈಗ ಮತ್ತೆ ಅಡಿಸಿ ಗಿಡ ಹಚ್ಚಿ 500 ಗಿಡ ಮಾಡಿವೆ ರೀ. ಲಿಂಬೆ ಒಂದು ಪ್ರಮುಖ ಬೆಳೆ, ಲಿಂಬೆ ಉತ್ಪನ್ನ ಅದರ ಚಲೋ ಅದ. ಈ ಎಲ್ಲ ಬೆಳೆಗಿಂತ ಹೋಲಿಸಿದಾಗ ಲಿಂಬೆ ನಮ್ಗೆ ಹೆಚ್ಚಿನ ಉತ್ಪನ್ನ ಬಂದಿದೆ ಸರ್. ಅಂದರೆ ಇಂಡಿ ತಾಲೂಕು, ಅದು ನಿಮ್ಮ ಊರು ಹಿರೇಬೇವನೂರು, ಇಲ್ಲಿ ಲಿಂಬೆಗಂತೂ ಭಾಳ ಚಲೋ ಇದೆ ಅನಿಸ್ತದೆ. ಚಲೋ ಇದೆ ಸರ್. ಈಗ ನಮ್ಮ ಈಗ ಎಲ್ಲ ಕಡೆ ನೋಡಿದಾಗ ನಾವು ಸಾಕಷ್ಟು ಅಲ್ಲಿ ನಮ್ಮ ಕೃಷಿ ಇಲಾಖೆಯಿಂದ ಇಲ್ಲ ಆತ್ಮದಿಂದ ಎಲ್ಲ ಕಡೆ ಪ್ರವಾಸ ಕರ್ಕೊಂಡಿದ್ದೀವಿ. ಎಲ್ಲ ಕಡೆ ನೋಡೋಕ್ಕಾಗಿ ನಮ್ಮ ಜಿಲ್ಲೆಯಲ್ಲಿ ಲಿಂಬೆಗೆ ಸೂಕ್ತವಾದ ವಾತಾವರಣ ಇರುವುದರಿಂದ ನಮ್ಮಲ್ಲಿ ಲಿಂಬೆ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ, ಬೇಡಿಕೆನೂ ಜಾಸ್ತಿ ಇರುತ್ತೆ ಸರ್ ಅದಕ್ಕೆ. ಅಲ್ಲ, ಲಿಂಬೆ ಕ್ವಾಲಿಟಿ ಅಂತ ಹೇಳಿದ್ರಿ ನೋಡಿ, ಅದು ಯಾವ ರೀತಿ ಹೇಳ್ತೀರಿ ನೀವು? ಕ್ವಾಲಿಟಿ ಗಾತ್ರದಲ್ಲಿ ಹೇಳ್ತೀರಾ ಅಥವಾ ಅದರೊಳಗಿದ್ದ ರಸದ ಬಗ್ಗೆನ, ಅಥವಾ ಬೇರೆ ಕಡೆ ಯಾವ ರೀತಿ ಇರ್ತದೆ ಹೇಳಿ ಸ್ವಲ್ಪ. ಈಗ ಕ್ವಾಲಿಟಿ ಅಂದರೆ ಮ್ಯಾಗಿಂದು ಈಗ ಕ್ವಾಲಿಟಿ ಏನಿದೆ ಸರ್, ಸೈಜ್ ಇರ್ತಲ್ಲ ಸರ್, ಸೈಜಿಂಗ್ನು ಒಳ್ಳೆಯ ಸೈಜ್ ಇರ್ತದೆ, ಒಳಗಿನ ರಸ ಅದನ್ನು ಒಳ್ಳೆಯ ಕ್ವಾಲಿಟಿ ಇರ್ತದೆ. ಈಗೊಂದ್ಸಲ ಮೊನ್ನೆ ರಷ್ಯಾದವ್ರು ಬಂದಿರ ಸರ್ ಅಲ್ಲಿ ವಿಜಯಪುರ ರಫ್ತು ಸಂಶೋಧನಾ ಕೇಂದ್ರದೊಳಗೆ ವಾಲಿಸರ್ ಅಂತ ನಮ್ಗೆ ವಿಜ್ಞಾನಿಗಳು ಕರೆಸಿದ್ರು. ರಷ್ಯಾದವರು ಬಂದ್ರೆ? ರಷ್ಯಾ ದೇಶದವರು ಬಂದಿದ್ರು. ಬಂದು ನಮ್ಗೆ ಇಬ್ಬರಿಗೆ ರಾಜಶೇಖರ್ ನಿಂಬರಿವರಿಗೆ ನಮ್ಗೆ ಕರೆಸಿ ನಮ್ಗೆ ನಿಂಬೆ ಕ್ವಾಲಿಟಿ ತೊಗೊಂಬತ್ತು ಕರೆಸಿದ್ರು. ಅವರಿಗೆ ಕನ್ನಡ ಬರೋದಿಲ್ಲ, ಇಂಗ್ಲೀಷ್ನೊಳಗೆ ಏನೇನೋ ವಾಲಿಸರ್ ಜೋಡಿ ಅವರು ವಿಜ್ಞಾನಿಗಳ ಜೋಡಿ ಮಾತಾಡಿ ನಮ್ಗೆ ಕ್ವಾಲಿಟಿ ತೊಗೊಂಬತ್ತು ಹೇಳಿದ್ರು. ಈಗ ನಮ್ಮ ಭಾರತದಿಂದ ರಷ್ಯಾಕ್ಕೆ ಲಿಂಬೆ ಒಯ್ಬೇಕಂತ ಅವ್ರ ಉದ್ದೇಶ. ಈಗ ಈಗಾಗಲೇ ನಮ್ಮ ಭಾರತದಿಂದ ದುಬೈಗೆ ಹೋಗ್ತದೆ ಲಿಂಬೆ, ದುಬೈದಿಂದ ರಷ್ಯಾಕ್ಕೆ ಲಿಫ್ಟ್ ಆಗ್ತದೆ. ಡೈರೆಕ್ಟರ್ ನಮ್ಮ ಭಾರತದಿಂದ ರಷ್ಯಾಕ್ಕೆ ಒಯ್ಬೇಕನ್ನೋ ಪ್ರಯತ್ನ ಅವ್ರದ. ನಮ್ಗೆ ಬಂದು ಕ್ವಾಲಿಟಿ ಕೊಟ್ಟಿದ್ದೆವು, 1 ನಂಬರ್ ಬಂದದ ಅಂತ ಹೇಳ್ಯಾರೆ ಸರ್. ಇದು ಗ್ರೇಡ್ ಮಾಡಿಸಿದ್ರೆ ನಾವು ಒಂದು ತೊಡೆ ಕ್ವಾಲಿಟಿ ಕೊಟ್ಟಿದ್ದೆವು, ಅದರೊಳಗೆ ಇದು ಲ್ಯಾಬ್ನ ಟೆಸ್ಟ್ ಮಾಡೋಕ್ಕಾಗಿ 1 ನಂಬರ್ ಬಂದದ ಬರ್ತೇವೆ ಅಂತಂದ್ರೆ ಹೇಳ್ಯಾರ ಸರ್ ರಷ್ಯಾದವರು. ಮತ್ತು ಇನ್ನೊಬ್ಬರು ಪಂಜಾಬ್ದವರು ಬಂದಿರ ಸರ್ ಇಲ್ಲಿ ನಮ್ಮ ಇಂಡಿ ತೋಟಗಾರಿಕೆ ಆಫೀಸ್ಗೆ. ಪಂಜಾಬ್ದವ್ರು ಬಂದು ಅವರು ಕ್ವಾಲಿಟಿ ನೋಡಿದಾರೆ, ಅವರು ಒನ್ ನಂಬರ್ ಬಂದ ಬರ್ತೀವಿ ತಿಳಿಯಾರಿ ಸರ್. ಈಗಾಗಲೇ ಈಗ ನಾವು ಶಾಂತೇಶ್ವರ ತೋಟಗಾರಿಕೆ ಉತ್ಪಾದಕರ ಕಂಪನಿ ಒಳಗೆ ನಾನು ಡೈರೆಕ್ಟರ್ ಸರ. ಈಗಾಗಲೇ ನಮ್ಮ ಪ್ರತಿ ವಾರ ಬೆಂಗಳೂರು ಹಾಪ್ಕಮ್ಸ್ಕ ಲಿಂಬೆ 20 ಡಾಗ ಪ್ರತಿ ವಾರಕ್ಕೆ 20 ಡಾಗ ನಿಂಬೆ ಹೋಗ್ತಾರೆ ಸರ್. ಇಲ್ಲಿ 400-500 ರೇಟ್ ಇದ್ರೆ ಅಲ್ಲಿ 1,000, 1,200, 1,500 ತನಕ ನಾವು ನಿಂಬೆ ಹಾಪ್ಕಮ್ಸ್ಕ ಕ್ವಾಲಿಟಿ ಮಾಡಿ ಗ್ರೇಡ್ ಮಾಡಿ ಕೊಡ್ತೇವೆ ಸರ್. ಇನ್ನು ಇಲ್ಲಿ ನಮ್ಮ ಇಂಡಿಯಾ ಲಿಂಬಿಗೆ ಎಲ್ಲ ಕಡೆ ಬೇಡಿಕೆ ಅವ. ಈಗ ಹುಬ್ಬಳ್ಳಿಯವ್ರು ಕೇಳಕತ್ತಾರ, ಮುಂಬೈದವ್ರು ಕೇಳಕತ್ತಾರ, ಪುಣೆದವ್ರು ಕೇಳಕತ್ತಾರ, ಎಲ್ಲ ಕಡೆ ಕೇಳಕತ್ತಾರ. ಈಗ ನಮ್ಮ ಎಫ್ಪಿಒದಿಂದ ನಾವು ರೈತರಿಗೆ ಯಾವ ಕಮಿಷನ್ ಇಲ್ಲಾರದೆ ಎಫ್ಪಿಒದಿಂದ ತೊಗೊಂಡ್ಕೊಂಡ್ರೆ ನಾವು ಎಫ್ಪಿಒದ ಮೂಲಕನೇ ಎಲ್ಲ ಕಡೆ ಕಳಿಸ್ಬೇಕಂತ ನಾವು ವಿಚಾರ ಸರ್. ಅಂದ್ರೆ ಇಲ್ಲಿಯ ಒಂದು ಗ್ರೇಡಿಂಗ್ ಅಲ್ಲಿ ನಂಬರ್ 1 ಬಂದಿದೆ ಅಂತ ನೀವು ಹೇಳಿದ್ರಿ, ಅಂದ್ರೆ ಚಲೋ ಕ್ವಾಲಿಟಿ ಇದೆ ಎಲ್ಲ ಕಡೆ, ಇಂಡಿಯಾ ಲಿಂಬೆ ಬಹಳ ಬೇಡಿಕೆ ಇದೆ. ಇಲ್ಲಿ ಸರ್ಕಾರ ಏನಾದರೂ ಇದರ ಒಂದು ಅಭಿವೃದ್ಧಿಗೆ ಏನಾದರೂ ಮಾಡಿದ್ದು ಒಂದು ಹೇಳ್ತೀರಾ? ಸರ್ಕಾರದ ಈಗ ಲಿಂಬೆ ಅಭಿವೃದ್ಧಿ ಮಂಡಳಿನ ತೆಗೆದ್ರೆ ಸರ್, ಅದು ಮುಂದೆ ನಿಂಬೆ ಅಭಿವೃದ್ಧಿ ಮಂಡಳಿ ಇಂಪ್ರೂವ್ ಆಯ್ತಂದ್ರೆ ಅದರಿಂದ ಏನಾರ ಎಲ್ಲ ನಿಂಬೆ ಬೆಳೆಗಾರರಿಗೆ ಲಾಭ ಆಗುತ್ತೆ. ಅಂದರೆ ಲಿಂಬೆ ಬೆಳೆಗಾರರಿಗೆ ಒಂದು ತಮ್ಮ ಅಭಿವೃದ್ಧಿಗಾಗಿ ಸರ್ಕಾರ ಒಂದು ಲಿಂಬೆ ಅಭಿವೃದ್ಧಿ ಮಂಡಳಿ ಮಾಡಿದೆ ಇಲ್ಲಿ ಇಂಡಿಯಲ್ಲಿ ಅಲ್ವಾ. ಇದರಿಂದಾಗಿ ನಿಮಗೆ ಏನಾದರೂ ಲಿಂಬೆ ಬಗ್ಗೆ ಏನಾದರೂ ಸಮಸ್ಯೆ ಇದ್ರೆ ಅಥವಾ ಮಾರಾಟದ ಸಮಸ್ಯೆ ಇದ್ರೆ ಅಥವಾ ಬೇರೆ ಏನಾದರೂ ಆ ಲಿಂಬೆ ಬಗ್ಗೆ ನೀವು ಕೇಳ್ಕೋಬೇಕಾದ್ರೆ ನೀವು ಈ ಅಭಿವೃದ್ಧಿ ಮಂಡಳಿಯನ್ನು ಸಂಪರ್ಕಿಸಬಹುದು. ಹೌದು ಸರ್, ಈಗ ನಿಂಬೆ ಅಭಿವೃದ್ಧಿ ಮಂಡಳಿ ನಮ್ಗೆ ಆಯ್ತಂದ್ರೆ ಮುಂದೆ ಪ್ರತಿಯೊಂದು ಲಿಂಬಿಗೆ ಒಂದು ಸ್ಟ್ಯಾಂಡರ್ಡ್ ಮಾರ್ಕ್ ಇರ್ತದೆ ಸರ್. ಈಗ ಇಲ್ಲೇ ಹೋಲಿ ನಮ್ಮ ಇಲ್ಲಿ ನಮ್ಮ ಬೇರೆ ದೇಶ ಕೋಲಿ ಬೇರೆ ರಾಜ್ಯ ಕೋಲಿ ಇನ್ನೊಂದು ಇದಕ್ಕೆ ಹೋಯ್ತಂದ್ರೆ ಇಂಡಿ ಲಿಂಬೆ ಅಂತ ಅದು ಗ್ರೇಡ್ ಮಾರ್ಕ್ ಇರ್ತದೆ ಸರ್ ಅದಕ್ಕೆ. ಈಗ ಪ್ರತಿಯೊಂದು ಲಿಂಬಿ ಗಿಡಕ್ಕೆ ಇನ್ಸೂರೆನ್ಸ್ ಇರ್ತದೆ. ಈಗ ಕೋಲ್ಡ್ ಸ್ಟೋರೇಜ್ ಮಾಡಿದ ಕೂಡಲೇ ನಿಂಬಿಗೆ ರೇಟಿನ ಸ್ಟೋರೇಜ್ನಾಗ ಹಚ್ಚಬಹುದು. ಬೇರೆ ಬೇರೆ ರಾಜ್ಯ ಬೇರೆ ಬೇರೆ ದೇಶದವ್ರು ಬಂದ ಅಂದ್ರೆ ನಮ್ಮ ನಿಂಬೆ ಖರೀದಿ ಮಾಡ್ಬೋದು, ಅವರು ರೇಟ್ ಇದ್ದಾಗ ಮಾರಾಟ ಮಾಡ್ಬೋದು, ರೇಟ್ ಇಲ್ಲದ್ರೆ ಕೋಲ್ಡ್ ಸ್ಟೋರೇಜ್ ಹಚ್ಚಿ ನಾವು ಮಾರಾಟ ನಿಂಬೆ ಅಭಿವೃದ್ಧಿ ಮಂಡಳಿ ಆಯ್ತಂದ್ರೆ ಅದು ಅನುಕೂಲ ಆಗ್ತಾರೆ ಸರ್. ಎಲ್ಲ ರೈತರಿಗೆ ನಮ್ಮ ಇಡೀ ನಮ್ಮ ತಾಲೂಕದ ನಮ್ಮ ಜಿಲ್ಲೆಯ ರೈತರಿಗೆ ಎಲ್ಲ ಅನುಕೂಲ ಆಗ್ತದೆ ಸರ್. ಈಗ ಸುಮಾರು 6 ಎಕರೆ ನೀವು ಲಿಂಬೆಗೆ ಬಿಟ್ಟಿದ್ರಿ ಅಂತ ಹೇಳಿದ್ರಿ, ಲಿಂಬೆ ಬೇಸಾಯಕ್ಕೆ. ಇದು ಎಷ್ಟು ವರ್ಷದಿಂದ ನೀವು ಇಲ್ಲಿ ಬೆಳೆಸ್ತಾ ಇದ್ದೀರಿ ಈ ಒಂದು 6 ಎಕರೆಯಲ್ಲಿ? ಈಗ 30 ವರ್ಷ ಐತ್ರಿ ಸರ್. ನಾ 2.5 ಎಕರೆದಲ್ಲಿ 30 ವರ್ಷದ ಗಿಡ ಅದಾವ, 28-30 ವರ್ಷದ ಗಿಡ ಅದಾವ. ಈಗ ಮತ್ತೆ ಈಗ 12 ವರ್ಷ ಆಯಿತು, ಮತ್ತೆ 2.5 ಎಕರೆ ಹಚ್ಚೀನಿ. ಈಗ 30 ವರ್ಷ ಹಿಡ್ಕೊಂಡು ನಿಂಬೆ ಬೇಸಾಯನೇ ಮಾಡ್ತೀನಿ ರೀ. ಅದು ಸರಾಸರಿ ಸದ್ಯಕ್ಕೆ 2.5 ಎಕರೆ ನಿಂಬೆ ಇದ್ದಾಳಾಗ ಅದರ ಉತ್ಪನ್ನದಿಂದ ನಾನು ಒಂದು ಬಾಜುಕಿನ ಒಂದು 10 ಎಕರೆ ಹೊಲ ತೊಗೊಂಡೆ. ಅದು 10 ಎಕರೆ ಹೊಲ ತೊಗೊಂಡು ಅಲ್ಲಿ ಒಂದು ಅಡಿಷನ್ ನಿಂಬೆ ಗಿಡ ಹಚ್ಚಿದೆ. ಅಲ್ಲಿ ನಿಂಬೆ ಉತ್ಪನ್ನ ಯಾವುದೋ 1 ರೂಪಾಯಿ ನಮ್ಮದು ಹೊರಗಿನ ಉತ್ಪನ್ನ, ಯಾವುದು ಗಳಿಕೆ ಇಲ್ಲ, ಯಾವುದು ನೌಕರಿ ಇಲ್ಲ, ಯಾವುದು ಎಲ್ಲಿದು ಪಗಾರ ಬರೋದಿಲ್ಲ. ನಾವು ಭೂಮಿಯೊಳಗೆ ಶ್ರಮಪಟ್ಟು ದುಡಿದು ಅದು 10 ಎಕರೆ ಹೊಲ ತೊಗೊಂಡು ಅಲ್ಲಿ ಒಂದು 200 ನಿಂಬೆ ಗಿಡ ಹಚ್ಚಿದೆ ಸರ್. ನಿಂಬೆ ಉತ್ಪನ್ನದ ಮೇಲೆ ಎಲ್ಲ ಪ್ರತಿಯೊಂದೆಲ್ಲ ಈಗ ಮನೆ ಕಟ್ಸೋದು, ಅಲ್ಲಿ ಹೊಲ ತೊಳೋದು, ಅಲ್ಲಿ ಲಿವಿನಿಂಗ್ ಮಾಡೋದು, ಬೋರ್ ಹಾಕ್ಸೋದು, ಎಲ್ಲ ಪ್ರತಿಯೊಂದೆಲ್ಲ ನಿಂಬೆ ಉತ್ಪನ್ನ ಮೇಲೆ ಮಾಡಿ ನಿಂಬೆ ಉತ್ಪನ್ನ ಬಿಟ್ಟು ನಮಗೆ ಯಾವ ಉತ್ಪನ್ನ ಹೆಚ್ಚೆ ಅನಿಸಿಲ್ಲ ಸರ್. ನಿಮ್ಮ 16 ಎಕರೆ ಭೂಮಿಯಲ್ಲಿ ನಿಮ್ಮ ಜಾಗದಲ್ಲಿ ಲಿಂಬೆಗೆ ನೀವು 6 ಎಕರೆ ಬಿಟ್ಟಿದ್ರಿ, ಇದನ್ನೇ ಭಾಳ ನೀವು ನೆಚ್ಕೊಂಡಿದ್ದೀರಿ. ಈಗ ಯಾರಾದರೂ ಲಿಂಬೆವನ್ನೇ ಮುಖ್ಯ ಬೇಸಾಯ ಮಾಡಬೇಕಾದ್ರೆ ಅವ್ರಿಗೆ ಏನಾದರೂ ಸೂಚನೆ ಕೊಡ್ತೀರಾ? ನಿಮ್ಮ ಯಾವ್ಯಾವ ಹಂತದಲ್ಲಿ ನೀವೆಲ್ಲ ಮಾಡ್ತಾ ಇದ್ರಿ ನೋಡಿ, ಲಿಂಬೆ ಬೇಸಾಯದ ಬಗ್ಗೆ ಒಂದಷ್ಟು ತಿಳಿಸಿ ಅವರಿಗೆಲ್ಲ. ಈಗ ಲಿಂಬೆ ಹಚ್ಚಬೇಕಾದ್ರೆ ಜೂನ್ದಲ್ಲಿ ಕುಣಿ ಹೊಡೆದು ಅಗಿ ಕುಂಡಿಸ್ಬೇಕು. ಜೂನ್ ಜುಲೈದಲ್ಲಿ ಅಗಿ ಕುಂಡಿಸಿ ಈಗ ಚಲೋ ಈಗ ಎರಿನೆಲ್ಲ ಇತ್ತು ಸ್ವಲ್ಪ ಬಡ್ಡಿಗೆ ಒಳಗೆ ಗರ್ಸ್ ಹತ್ತಿಬಿಟ್ಟು ನಿಂಬೆಗೆ ಸೂಕ್ತ ಭೂಮಿ ರೀ ಸರ್. ಅದು ಈಗ ಕರಿ ಮಣ್ಣಾಗ ಒಂದು ಕರ್ಲು ಭೂಮಿ ಒಳಗೆ ಎರಿ ಒಳಗೆ ಸರಿಯಾಗಲ್ಲ, ಮಡ್ಡಿ ಎರಿದಟ್ಟು ಚಲೋ ಅದಕ್ಕೆ, ಅದು ಮಡ್ಡಿ ಎರಿದಟ್ಟು ಚಲೋ ಅದಕ್ಕೆ ಕುಣಿ ಹೊಡೆಸಿ ಜೂನ್ ಜುಲೈದಾಗ ಅಗಿ ಕುಂಡಿಸ್ಬೇಕು ರೀ ಸರ್. ಅದಕ್ಕೆ ಅಗಿ ಕುಂಡಿಸಿ ಬೆಳವಣಿಗೆ ಮಾಡಿ ಮುಂದಿನದ 3 ವರ್ಷದ ಕಾಯಿ ಹತ್ತಾರೆ. ಅದಕ್ಕೆ ಹಚ್ಚಿದ 3 ವರ್ಷದ ನಂತರ ಕಾಯಿ ಚಾಲು ಆಯ್ತು, 4ನೇ ವರ್ಷಿಗೆ ಮಾರ್ಕೆಟ್ ಚಾಲು, ಉತ್ಪನ್ನ ಚಾಲು ಆಗ್ತದೆ ಸರ್. ಹಿಂಗೆ ಪ್ರತಿ ವರ್ಷ ಹೆಚ್ಚಾಕೋತು ಹೆಚ್ಚಾಕೋತು ಪೂರ್ತಿ ಫುಲ್ ಉತ್ಪನ್ನ ಆಗ್ಬೇಕಾದ್ರೆ 5-6 ವರ್ಷಿಗೆ ಫುಲ್ ಉತ್ಪನ್ನ ಆಗ್ತದೆ. ಲಿಂಬೆ ಗಿಡ ಹಚ್ಚಿ ಒಂದು 6 ವರ್ಷ ಕಾಯ್ಬೇಕಾಗುತ್ತೆ ಸೀಸನ್, ಅಂದ್ರೆ 3 ವರ್ಷಕ್ಕೆ ಕಾಯಿ ಹತ್ತವ. ಕಡಿಮೆ ಕಡಿಮೆ ಅಂದ್ರೆ 3 ವರ್ಷಕ್ಕೆ ಫಸ್ಟ್ ಚಾಲು, 4ನೇ ವರ್ಷಕ್ಕೆ ಕಡಿಮೆ ಪ್ರಮಾಣ, ಅದಕ್ಕೆ ಒಂದು ಸ್ವಲ್ಪ ಹೆಚ್ಚ, 5ನೇ ವರ್ಷಕ್ಕೆ ಅದಕ್ಕೆ ಹೆಚ್ಚ, 6 ವರ್ಷಕ್ಕೆ ಫುಲ್. ಅಂದ್ರೆ ಪೂರ್ಣ ಪ್ರಮಾಣದಲ್ಲಿ ಒಂದು ಕಾಯಿ ಸಿಗಬೇಕಾದ್ರೆ 6 ವರ್ಷ ಕಾಯ್ಬೇಕಾಗುತ್ತೆ, 6-7 ವರ್ಷ ಕಾಯ್ಬೇಕಾಗುತ್ತೆ. ಆಮೇಲೆ ಅಷ್ಟು ಕಾಯಿ ಬಿಟ್ಟ ಮೇಲೆ ಇದಕ್ಕೆ ಮಾರಾಟದ ವ್ಯವಸ್ಥೆ ಹೇಗಿರುತ್ತೆ, ಚೆನ್ನಾಗಿದೆಯಾ ಮಾರಾಟದ ವ್ಯವಸ್ಥೆ ಸರ್? ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅದು ನಮ್ಮ ಇಂಡಿಗೆ ಕಂಟಿನ್ಯೂ 7 ದಿವಸ ಮಾರ್ಕೆಟ್ ಅದ ಸರ್. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ಇಲ್ಲ 7 ದಿವಸ ಮಾರ್ಕೆಟ್ ಇಲ್ಲ. 7 ದಿವಸ ಮಾರ್ಕೆಟ್ ಅದ, ಇಡೀ ಸೋಮವಾರ ಹಿಡ್ಕೊಂಡು ರವಿವಾರ ತನಕ 7 ದಿವಸ ಮಾರ್ಕೆಟ್ ಅದ. ಯಾವಾಗ ಬೇಕಾದಾಗ ಹೋದ್ರೂ ಮಾರ್ಕೆಟ್ ಚಾಲು ಇರ್ತಾರೆ ಸರ್. ಯಾವಾಗ ಬೇಕಾದರೂ ನೀವು ಲಿಂಬೆ ತಗೊಂಡು ಹೋಗಿ ಅಲ್ಲಿ ಮಾರಾಟ ಮಾಡ್ಕೊಂಡು ಬರ್ಬೋದು, 7 ದಿವಸ ಕೂಡ ಮಾರಾಟದ ವ್ಯವಸ್ಥೆ ಇದೆ. ಇದು ಕರ್ನಾಟಕದಲ್ಲಿ ಎಲ್ಲೂ ನಿಮಗೆ ಇಂಥ ಒಂದು ವ್ಯವಸ್ಥೆ ಸಿಗಲ್ಲ. ನಿಂಬೆ ಬೆಳೆಗಾರರು ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಹೆಚ್ಚ, ಅದು ವಿಜಯಪುರ ಜಿಲ್ಲೆಯಲ್ಲಿ ಇಂಡಿ ತಾಲೂಕಿಗೆ ಹೆಚ್ಚ. ಇಂಡಿ ತಾಲೂಕಿನಲ್ಲೇ ಇಂಡಿ ಊರಲ್ಲೇ ಏಳು ದಿವಸ ಮಾರ್ಕೆಟ್ ನಿಂಬೆ ಮಾರ್ಕೆಟ್ ಹೆಚ್ಚ. ಬೇರೆ ಬೇರೆ ದೇಶದವರು ಬೇರೆ ಬೇರೆ ರಾಜ್ಯದವರು ಬರ್ಲಾಗ್ತಾರೆ ಇಲ್ಲಿ. ನಮ್ಮ ಇಂಡಿ ಈಗ ನೋಡ್ರಿ ತೋಟಗಾರಿಕೆ ಉತ್ಪಾದಕ ರೈತ ಉತ್ಪಾದಕರ ಕಂಪ್ನಿ ಅದ. ಆ ಕಂಪ್ನಿಯಿಂದ ನಾವು ರೈತರಿಗೆ ಕಮಿಷನ್ ಇರಲಾರ್ದೆ ಲಿಂಬೆ ಖರೀದಿ ಮಾಡಿ ನಾವು ಬೇರೆ ದೇಶಕ್ಕೆ ಬೇರೆ ರಾಜ್ಯಕ್ಕೆ ಹಸಿಡ್ಬೇಕನ್ನೋದು ಉದ್ದೇಶ ನಮ್ಮದು. ಇದು ಲಿಂಬೆ ನಿಮಗೆ ವರ್ಷ ಪೂರ್ತಿ ಬೆಳೆ ಕೊಡುತ್ತಲ್ಲ? ವರ್ಷ ಪೂರ್ತಿ ಸರ್, 12 ತಿಂಗಳ ನಮ್ಗೆ ವರ್ತೆ ಪೂರ್ತಿ ನಮ್ಗೆ ಬೆಳೆ ಕೊಡುತ್ತೆ. ಈಗ ನೋಡಿ ಸರ್, ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ರೈತರಾದ್ರೆ ಲಿಂಬೆ ಗಿಡ ಇದ್ದಂದ್ರೆ ಅವನಿಗೆ SBI ಅಕೌಂಟ್ ಇದ್ದಂಗೆ. SBI ಅಕೌಂಟ್ ಅಂದ್ರೆ ನಾವು ಪಟ್ನೆ ಹೋಗೋಣ, ನಮ್ಮ ರೊಕ್ಕ ನಾವು ಬ್ಯಾಂಕ್ನಾಗ ತರಬೇಕಾದ್ರೆ ಪಟ್ನೆ ಹೋಗೋಣ ಹೆಂಗೆ ತರ್ತೇವಲ್ಲ ಆ ಪ್ರಕಾರ ಲಿಂಬೆ ನಮ್ಗೆ ಈಗ ಒಂದು 5,000-10,000 ನಮ್ಗೆ ರೊಕ್ಕ ಬೇಕಂತೇಳಿ. ಒಂದು 4 ಮಂದಿ ನಿಂಬೆ ಗಿಡದಾಗ ಹೋಗಿ ಕಿಸಿದ್ರೆ 2-3 ತಾಸಿನಾಗ ನಿಂಬೆ ಕರ್ಕೊಂಡು ಕಿಸಿದ್ರೆ ಹೋಗಿ ಸಂಜೆಗೆ ಮತ್ತೆ ನಮ್ಗೆ ಮಾರ್ಕೆಟ್ಗೆ ಹೋಗಿ ನಮ್ಮ ರೊಕ್ಕ ನಮ್ಮ ಕೈಯಾಗ ಬರ್ತದೆ. 5,000-10,000 ಎಲ್ಲಿ ನಾವು ಅಲ್ಲಿ ಅಲ್ಲಾಡ್ಬೇಕಾಗಿಲ್ಲ, ಇಲ್ಲಿ ಯಾರಿಗೆ ಕೇಳ್ಬೇಕಾಗಿಲ್ಲ. ನಾವು ನಿಂಬೆ ಗಿಡದ ಹೋಗಿ 4 ಮಂದಿ ನಿಂಬೆ ಗಿಡ ಹೋಗಿ ಮನುಷ್ಯಕ್ಕೆ ಒಂದೊಂದು ಬ್ಯಾಗ್ ತಂದು ಕಿಸಿದ್ರೆ ನಿಂಬೆ ಮಾರ್ಕೊಂಬಂದು 4,000-5,000 ರೂಪಾಯಿ ಮನೆಯಾಗಿರ್ತಾರೆ. ಲಿಂಬೆ ಒಂದು ಒಳ್ಳೆ ಬೇಸಾಯನೆ ಹೇಳ್ಬೋದು, ಯಾಕಂದ್ರೆ ಎಸ್ ಬಿ ಅಕೌಂಟ್ ಅಂತ ಹೇಳಿದ್ರೆ ಕ್ಯಾಶ್ ಅಂತ ಹೇಳ್ಬೋದು, ಒಂದು ಬಂಗಾರದ್ದು ಅಂತ ಹೇಳ್ಬೋದು. ಈಗ ಬಂಗಾರ ನೋಡಿ, ಎಲ್ಲಾದ್ರೂ ಬ್ಯಾಂಕ್ ಅಲ್ಲಿ ಹೋಗ್ಬೋದು ಅಥವಾ ಎಲ್ಲಾದ್ರೂ ಬಂಗಾರ ಅಂಗಡಿಯಲ್ಲಿ ಹೋದ್ರೂ ಕೂಡ ನೀವು ಬಂಗಾರ ಚಿನ್ನ ಇಟ್ಟರೆ ತಕ್ಷಣ ದುಡ್ಡು ಸಿಗುತ್ತೆ. ಹೀಗೆ ಇರುತ್ತೆ ಲಿಂಬೆ ಅಲ್ವಾ? ನಿಮ್ಗೊಂದು 5,000 ರೂಪಾಯಿ ಬೇಕಿದ್ರೆ ಲಿಂಬೆ ಕಿತ್ತು ಅದನ್ನು ಮಾರಾಟ ಮಾಡಿಕೊಂಡು ಬರಬಹುದು ಅಲ್ವಾ? ಈಗ ಲಿಂಬೆ ಗಿಡದ್ದು ನೀವು ಹೇಳಿದ್ರಿ 6 ವರ್ಷ ಬೇಕು ಪೂರ್ಣ ಪ್ರಮಾಣದ ಕಾಯಿ ಸಿಗಬೇಕಾದ್ರೆ, ಅಂದರೆ 3 ವರ್ಷ ನಂತರ ಅದು ಕಾಯಿ ಕೊಡೋಕ್ಕೆ ಶುರುವಾಗುತ್ತೆ, ಸ್ವಲ್ಪ ಪ್ರಮಾಣ ಕಡಿಮೆ ಇರುತ್ತೆ. 6 ವರ್ಷ ಆದಮೇಲೆ ನಿಮ್ಗೆ ಎಷ್ಟು ಎಕ್ಸ್ಪೆಕ್ಟೆಡ್ ಅಂದರೆ ಎಷ್ಟು ಸಿಗಬೇಕೋ ಅಷ್ಟು ಸಿಗ್ತಾ ಇದೆ. ಈಗ ಇದಕ್ಕೆ ನೀವು ಯಾವ ಒಂದು ಪದ್ಧತಿಯಲ್ಲಿ ನೀವು ಬೇಸಾಯ ಮಾಡ್ತೀರಿ? ಸಾವಯವ ಕೃಷಿ ಮಾಡ್ತೀರಾ ಅಥವಾ ಕೆಮಿಕಲ್ ಬಳಸ್ತೀರಾ? ಸಾವಯವ ಸರ್. ಈಗ ಲಿಂಬೆ ಅಂದ್ರೆ ರಾಸಾಯನಿಕ ಹೊಟ್ಟೆ ಅದಕ್ಕೆ ಸನಿನ ತರಿಬೇಡ. ಈಗ ಈ ಲಿಂಬೆ ಅಂದ ಕೂಡಲಿನ ಸಾವಯವದೊಳಗೆ ರಾಸಾಯನಿಕ ಆದ್ರೆ ಗಿಡ ಬದುಕುದಿಲ್ಲ ಸರ್, ಫೇಲ್ ಆತ ಗಿಡ. ಈಗ ಸಾವಯವದೊಳಗೆ ಅಂದ್ರೆ ಈಗ 2 ವರ್ಷಕ್ಕೂ ಮಾಡಲಿ ಅಗತಿ ಅಂದ್ರೆ ಈಗ ಅಗತಿ ಮಡಿ ಕಟ್ಕೋತಾರಲ್ಲ ಸರ್, ಅಗತಿ ಮಾಡಿ ಮಡಿ ಕಟ್ಕೊಳ್ಳೋದು. ನಾವು ಎರಿಗೊಬ್ಬರ ತಯಾರು ಮಾಡ್ತೀವಿ ಸರ್. ಈಗ ಒಂದು 10 ತೊಟ್ಟಿ ಅದಾವ, ಒಂದು ತೊಟ್ಟಿ ಒಳಗೆ 1 ಟನ್ ಗೊಬ್ಬರ ಹಿಂಗೆ 3 ಸಲ 1 ವರ್ಷಕ್ಕೆ 3 ಸಲ ಯೂಸ್ ಆಗ್ತಾರೆ ಸರ್. ಒಂದು 3 ಸಲ ಗೊಬ್ಬರ ಖಾಲಿ ಮಾಡ್ತೀವಿ. ಈ ಪ್ರಕಾರ ನಾವು ಈಗ ಒಂದು 5 ಬುಟ್ಟಿ 6 ಬುಟ್ಟಿ 8 ಬುಟ್ಟಿ ಈ ಗೊಬ್ಬರ ಇದ್ದಂಗೆ ಒಂದೊಂದು ಬಡ್ಡಿ ಹೋಗೋದಕ್ಕೆ ಅಂದ್ರೆ ಈಗ ಯಾವುದೇ ರಾಸಾಯನಿಕ ಹೊಟ್ಟೆ ಹಾಕೋದಿಲ್ಲ. ಮತ್ತು ಈಗ ಗೊಬ್ಬರಕ್ಕಾಗಿ ಅದನ್ನು ಯೂಸ್ ಮಾಡ್ತೇವೆ. ಈಗ ಜೀವಸಾರ ಘಟಕತ್ತ ಒಂದು ಮಾಡ್ಕೊಂಡು ಸರ್, ದನಗಳದು ಉಚ್ಚಿ ಸೆಗಣಿ ಎರಡು ಕೂಡಿ ಅಲ್ಲಿ ಸಂಗ್ರಹ ಆತ ಗೊಬ್ಬರ ಗ್ಯಾಸ್ ಊರ್ಕೊಳ್ಳು ಅದಕ್ಕೆ ಹೋಗ್ತದೆ. ಅದರದನ್ನೇ ನೀರು ಅದಕ್ಕೆ ಸ್ಲೇರಿಯಾಗಿ ಉಣಿಸಿ ಆಮೇಲೆ ಇನ್ನೊಂದು ಜೀವಾಮೃತ ಅಂತ ಮಾಡ್ತಾರೆ ಸರ್. ಜೀವಾಮೃತನೂ ಅದಕ್ಕೆ ಬಡ್ಡಿಗೆ ಬಿಡ್ತೇವೆ, ಮೇಲೆ ಸ್ಪ್ರೇನು ಮಾಡ್ತೇವೆ. ಹಿಂಗಾಗಿ ನಾವು ಯಾವುದೇ ರಾಸಾಯನಿಕ ಹೊಟ್ಟೆ ಅದು ನಿಂಬೆಗಳು ಸನಿನೇ ತರಲ್ಲ ಸರ್. ಎಷ್ಟು ದನಕರು ಇದೆ ನಿಮಗೆ? ದನಕರು ಒಂದು 4-5 ದನ ಕರದ ಸರ್. ಸಾಕಾಗುತ್ತಷ್ಟು ಅಷ್ಟರಲ್ಲೇ ನೀವು ಗೊಬ್ಬರ ತಯಾರಿ ಮಾಡ್ಬೋದಾ ಸರ್? ಗೊಬ್ಬರ ಔಷಧ ಮಾಡ್ಲಿಕ್ಕೆ ಬರೀ ಒಂದೇ ಆಕಳು ಸಾಕು. ಒಂದು ಆಕಳದ ಗಂಧಲ ಸೆಗಣಿಯಿಂದ ನಾವು ಬೇಕಾದೇ ಮಾಡ್ಬೋದು. ಗೊಬ್ಬರ ತೊಟ್ಟಿ ಇದೆಯಲ್ಲ, ಅದ್ರ ಪಕ್ಕದಲ್ಲಿ ಆ ಗ್ಯಾಸ್ ಚೇಂಬರ್ ಕೂಡ ಕಾಣ್ತಾ ಇದೆಯಲ್ಲ, ಅದನ್ನ ಕೂಡ ನೀವು ಗೋಬರ್ ಗ್ಯಾಸ್ ಬಳಸ್ತಾರೆ? ಗೋಬರ್ ದಿವಸಕ್ಕೆ 1 ಬುಟ್ಟಿ ಹೆಂಡಿ ತೊಳೆದ್ರಾಯ್ತು, ಅದಕ್ಕೆ ದಿವಸಕ್ಕೆ 4-5 ಮಂದಿಗೆ ಅಡಿಗೆ ಆಗ್ತಾರೆ ಸರ್. ಗ್ಯಾಸ್ ಮನೆಗೆ ಆಗ್ತದೆ, ಅದು ಬಗರದಂದು ಊರ್ಫುಲ್ ಆಗಿ ಅದಕ್ಕೆ ಈಗ ಜೀವಸಾರ ಘಟಕದಾಗಿ ಬೆಳೀತದೆ, ಅದು ಬೆಳಿಗ್ಗೆ ಯೂಸ್ ಮಾಡಬೇಕು ಸರ್. ಅಂದರೆ ಸರ್ಕಾರಿ ಗ್ಯಾಸ್ ತರುವ ಅಗತ್ಯ ನಿಮಗೆ, ಕಮರ್ಷಿಯಲ್ ಗ್ಯಾಸ್ ಅಂತ ಹೇಳ್ತೇವೆ, ವಾಣಿಜ್ಯ ಗ್ಯಾಸ್ ತರುವ ಅಗತ್ಯ ಇಲ್ಲ, ಈ ಗೊಬ್ಬರದಿಂದ ಆಗುತ್ತೆ, ಗೋಬರ್ ಗ್ಯಾಸ್ ಇಂದಲೇ ಆಗುತ್ತೆ. ದನದ ಸೆಗಣಿಯಲ್ಲಿ ನೀವು ಮಾಡ್ತಾ ಇದ್ರಿ? ಸೆಗಣಿ ಮೂತ್ರೆಯಲ್ಲಿ ಏನು ಬೇಕಾದ ಸರ್, ಸೆಗಣಿ ಮೂತ್ರೆ ಅಂದ್ರೆ ಒಂದು ಬಂಗಾರ ಇದ್ದಂಗೆ. ಸೆಗಣಿ ಮೂತ್ರೆಯಲ್ಲಿ ಭಾಳ ಮಹತ್ವ ಸರ್, ಕೋಟಿಗಟ್ಟಲೆ ಜೀವಾಣುಗಳು ತಯಾರಾಗ್ತವ. ಈಗ ಜೀವಾಮೃತ ಮಾಡ್ತಾರೆ ಸರ್, 1-200 ಲೀಟರ್ ಬ್ಯಾರೆಲ್ದೊಳಗೆ ಕೋಟ್ಯಾಂತರ ಜೀವಾಣುಗಳು ತಯಾರಾಗ್ತವೆ. ಆ ಜೀವಾಣುಗಳು ಭೂಮಿ ಒಳಗೆ ಬಿಟ್ಟರೆ ನಮ್ಗೆ ಬೆಳಿಗ್ಗೆ ಆಗೋಣ ಕೊಡೋಂಥ ಜೀವಾಣುಗಳು ಭೂಮಿ ಒಳಗೆ ಸೇರ್ಕೊಂಡು ನಮ್ಮ ಬೆಳೆ ಎಷ್ಟು ಬೇಕಷ್ಟು ಉತ್ಪನ್ನ ಇಳುವರಿ ಕೊಡ್ತದೆ ಸರ್. ಈ ಲಿಂಬೆ ಗಿಡಕ್ಕೆ ಈ ಕೀಟಬಾಧೆ ಏನಾದರೂ ಬರೋದುಂಟ? ನಿಮ್ದು ಏನಾದರೂ ಆ ಕೀಟಬಾಧೆಯ ಸಮಸ್ಯೆ ಇದೆಯಾ ಇಲ್ಲಿ? ಅದನ್ನು ಹೇಗೆ ನಿರ್ವಹಿಸ್ತೀರಿ ಏನಾದರೂ ಇದ್ರೆ ಸರ್? ಇನ್ನೊಂದು ಹೇಳ್ತಾ ನಿಮ್ಗೆ, ರಾಸಾಯನಿಕ ಬಳಸಲಿಲ್ಲಂದ್ರೆ ಯಾವುದು ಕೀಟನಾಶಕ ಬರೋದಿಲ್ಲ. 100-99 ನನಗೆ ಗ್ಯಾರಂಟಿ ಅದನ್ನು. 30 ವರ್ಷ ಆಯ್ತು ಒಕ್ಕಲತನ ಮಾಡ್ಕೊತೀನಿ. ರಾಸಾಯನಿಕ ಬಳಸಿದ್ರೆ ಕೀಟನಾಶಕ ಬರ್ತಾವ, ರಾಸಾಯನಿಕ ಬಳಸಿದ ಕೀಟನಾಶಕ ಬರಂಗಿಲ್ಲ. ಕೀಟದ ಹಾವಳಿ ಇಲ್ಲ ನಿಮ್ಮ ಗಿಡಗಳಿಗೆ? ಇಲ್ಲ. ಒಂದು ನೋಡ್ರಿ, ಈಗ ಸಾವಯವ ಬಳಸರಿಂದ 100-90 ಕೀಟನಾಶಕ ಬರುವುದಿಲ್ಲ, ಯಾವುದೇ ಕೀಟನಾಶಕ ಬರೋದಿಲ್ಲ, ಯಾವುದೇ ರೋಗ ಬರೋಂಗಿಲ್ಲ. ಒಂದು 100-90 ಬರಲಿಲ್ಲ ಅಂದ್ರೆ, 100-10 ಬಂದು ಅಂದ್ರೆ ಈಗ ನಮ್ಮದೇ ಆದ ಜೀವಾಮೃತ ಮಾಡ್ತೇವೆ. ಈಗ ಅಗ್ನಿಹಸ್ತ ಮಾಡ್ತೇವೆ, ಬ್ರಹ್ಮಾಸ್ತ ಮಾಡ್ತೇವೆ, ದಸ್ಪರಣಿ ಮಾಡ್ತೇವೆ, ಬೀವಿನ ಕಷಾಯ ಮಾಡ್ತೇವೆ, 4 ಥರ ಔಷಧ ತಯಾರು ಮಾಡ್ತೇವೆ ಕೀಟನಾಶಕ ತೇಳಿ. ಈಗ ಟಾಣಿಕೆಗಾಗಿ ಜೀವಾಮೃತ ತಯಾರು ಮಾಡ್ತೇವೆ, ಅದು ಜೀವಾಮೃತ ಬಡ್ಡಿಗೆ ಬಿಡ್ಲಕ್ಕೆ ಬರ್ತದೆ, ಮೇಲೆ ಸ್ಪ್ರೇ ಮಾಡೋಕ್ಕೆ ಬರ್ತದೆ. ಈಗ ಅದು 100-90 ಆಗಲಿಲ್ಲ, 100-10 ಬಂತಂದ್ರೆ ಅದು ಯೂಸ್ ಮಾಡಿದ್ರೆ ಆಟೋಮೆಟಿಕ್ಕೇ ಕಮ್ಮಿ ಆಗ್ತದೆ. ಈಗ ಇದನ್ನೆಲ್ಲ ನೀವು ಹೇಳ್ತಿರಲ್ಲ, ಈಗ ಸಾವಯವ ಮೂಲಕ ಕೀಟನಾಶಕ ನೀವು ತಯಾರಿ ಮಾಡ್ತೀರಿ, ನೀವು ನಿಮ್ಮದೇ ಆದ ಒಂದು ರೀತಿಯಲ್ಲಿ ನೀವು ಕೀಟನಾಶಕವನ್ನು ತಯಾರಿ ಮಾಡ್ತೀರಿ, ಇದರಿಂದ ಹತೋಟಿ ಬರ್ತದ? ಹತೋಟಿ ಬರ್ತಾರೆ ಸರ್. ಈಗ ಸಾವಯವ ಗೊಬ್ಬರನ ಯೂಸ್ ಮಾಡ್ತೇವಲ್ಲ ಎಷ್ಟು ಬೇಕಷ್ಟು ಸೈನಿಂಗ್ ಇರ್ತದೆ ಅಕ್ಕ. ಈಗ ರಾಸಾಯನಿಕ ಕೆಲವೊಬ್ಬರು ರಾಸಾಯನಿಕ ಹೂ ಬಡ ಎಣ್ಣೆ ಹೊಡಿತಾರೆ, ಕಾಯ್ದಪ್ಪಗ ಎಣ್ಣೆ ಹೊಡಿತಾರೆ, ಅದು ಹೊಡಿತಾರೆ ಇದು ಹೊಡಿತಾರೆ, ಅವ್ರಿಗೆ ನಾನು ಹಂಗೆ ಬೈತಿರ್ತೀನಿ. ಅದು ಹೊಡಿಬಾರ್ದಪ್ಪ. ಈಗ ಮನುಷ್ಯ ಒಂದು ಗುಡಿಗೆ ತೊಗೊಂಡು ದಮ್ಮ ಹಾತಿರ್ತಾರೆ ನೋಡಿರಿ ಕೆಲವೊಬ್ಬರು, ನೋಡಿದ್ನ ಅದು ಉಪಯುಕ್ತ ಅದ ಸರ್, ಬೆಳೆಗೆ ಉಪಯುಕ್ತ ಅದ, ಭೂಮಿಗೆ ಉಪಯುಕ್ತ ಅದ. ಈಗ ನ್ಯಾಚುರಲ್ ಆಗಿ ಹೆಂಗೆ ಬೆಳಿಬೇಕು ಹಂಗೆ ಬೆಳಿಬೇಕು. ಇದು ಸಾವಯವ ಗೊಬ್ಬರ ಹಾಕಿ ಬೆಳೆಸಿರಂದ ಕಾಯಿ ಕೆಡಂಗಿಲ್ಲ, ಕಾಯಿ ಸೈನಿಂಗ್ ಚಲೋ ಆಗ್ತದೆ, ಕಾಯಿ ಫುಲ್ ಆಗ್ತದೆ. ನಮ್ಮ ನೋಡ್ರಿ ಈಗ ಲಿಂಬೆ ಕೆಲವೊಬ್ಬರು ಗಿಡದಾಗ ಕಾಯಿ ಇರಂಗಿಲ್ಲ, ನಮ್ಮ ಗಿಡದಾಗ ಕಾಯಿ ವಜೆಯಾಗಿ ಮುರಿದು ಬಿದ್ದಾವೆ, ಅಷ್ಟೇ ಮುರಿದು ಬಿದ್ದಾವೆ. ಆ ಪ್ರಕಾರ ಕಾಯಿಗೆ ಮೊನ್ನೆ ಕೃಷಿ ವಿಜ್ಞಾನ ಕೇಂದ್ರದವರು ಬಂದಿದ್ದರು ನೋಡ್ಲಿಕ್ಕೆ, ಇಂಡಿ ಕೃಷಿ ವಿಜ್ಞಾನ ಕೇಂದ್ರದವರು ಬಂದಿದ್ರು. ಮತ್ತು ವಿಜಯಪುರದವ್ರು ಹೇಳ್ಯಾರ ಹಿಂಗೆ ಗುಡ್ಡ ಹುಡುಗರು ಹೊಲ್ದಾಗ ನಿಂಬೆಣ್ಣೆ ಬಾಳತ್ತೇವೆ ಏನು ಮಾಡ್ಯಾರ ಯಾರಿಕೊಂಡವ್ರು ಬರ ತಿಳಿಸಿದ್ರು. ಮತ್ತು ವಿಜಯಪುರ ಕೆ ವಿ ಕೆ ಅವರು ಬಂದರು, ಇಂಡಿ ಕೆ ವಿ ಕೆ ವಿಜಯಪುರ ಕೆ ವಿ ಕೆ ಅವ್ರು ಬಂದು ನೋಡಿದ್ರು ಗುಡ್ಡ ಹುಡುಗರು, ಇದಕ್ಕೆ ಏನು ಮಾಡ್ಯಾರ ಅಂತ ಕೇಳಿದ್ರು. ಸರ್ ಏನಿಲ್ಲ, ಜೀವಾಮೃತ ಸ್ಪ್ರೇ ಮಾಡ್ತೀನಿ ರೀ, ಜೀವಾಮೃತ ಬೆಡ್ಡಿಗೆ ಬಿಟ್ಟಿದೆ, ಎರಿಗೊಬ್ಬರ ತಯಾರು ಮಾಡ್ತೀನಿ ರೀ, ಈ ತ್ಯಾಜ್ಯ ವಸ್ತು ಪುನರ್ಬಳಕೆ ಮಾಡಿ ಎರಿಗೊಬ್ಬರ ತಯಾರು ಮಾಡಿ ಅದೇ ಒಂದು ಐದು ಬಿಟ್ಟು ಆರು ಬಿಟ್ಟು ಗೊಬ್ಬರ ಹಾಕ್ತೀನಿ ಸರ್ ವರ್ಷಕ್ಕೊಮ್ಮೆ. ಮತ್ತು ಸರಿಯಾಗಿ ನೀರು ಉಣಿಸ್ಕೊತ ಹೋಗ್ತೀನಿ ಸರ್ ಅದು ನಾನು. ಅಂದರೆ ರಾಸಾಯನಿಕ ಗೊಬ್ಬರ ಆಗಲಿ ಕೀಟನಾಶಕಕ್ಕಿಂತ ಈ ಸಾವಯವ ಗೊಬ್ಬರ ಮತ್ತು ನೈಸರ್ಗಿಕವಾಗಿ ತಯಾರು ಮಾಡುವಂಥ ಕೀಟನಾಶಕ ಇದು ಒಲಿತು, ಇದರಿಂದಾಗಿ ಬೆಳೆನೂ ಚೆನ್ನಾಗಿ ಬರ್ತದೆ, ಆಮೇಲೆ ಮನುಷ್ಯರಿಗೂ ಒಳ್ಳೇದು ಅಂತ ಹೇಳ್ಬೋದು. ವಿಷಮುಕ್ತ ಆಹಾರದಿಂದ ಮನುಷ್ಯರಿಗೆ ಒಳ್ಳೇದಿಲ್ಲ ಸರ್. ಈಗ ಪ್ರತಿಯೊಬ್ಬರಿಂದೆಲ್ಲ ಜಡ್ಡ, ಈಗ ಪ್ರತಿಯೊಂದೆಲ್ಲ ರೋಗಗಳು ಬರ್ತವೆ. ಎದರಿಂದ ಬರ್ತದೆ? ರಾಸಾಯನಿಕ ಆಹಾರ ಊಟ ಮಾಡೋದ್ರಿಂದ ಪ್ರತಿಯೊಂದು ರೋಗ ಬರ್ತವೆ. ಈಗ ಹಿಂದಕ್ಕಿನ ಈಗ ನಮ್ಮ ಅಜ್ಜ ಅಜ್ಜಿ ಹೆಂಗಿದ್ದಾರೆ ಅವ್ರು, ಅವು ಯಾವ್ದಾರು ಜಡ್ ಐತ್ರಿ, ಯಾವುದೇನಿಲ್ಲ. ಈಗ ಜವಾರಿ ಅನ್ನ ಊಟ ಮಾಡ್ತಿರು, ಸಾವಯವದೊಳಗೆ ಗೊಬ್ಬರ ಬೆಳೆದಕ್ಕಿನ ತಿಪ್ಪಿ ಗೊಬ್ಬರ ಹೋಗೋದು ಊಟ ಮಾಡ್ತಿರು, ಅವ್ರಿಗೆ ಯಾವ್ದು ಜಡ್ ಇಲ್ಲ. ಈಗ ನೋಡಿ ಸಣ್ಣರಿಗೆ ಜಡ್ ಬರ್ತದೆ, ಸಣ್ಣರಿಗೆ ಯಾವ್ದಾದ್ರು ಒಂದು ರೋಗ ಇರ್ತದೆ, ಅದು ರಾಸಾಯನಿಕ ಇದರಿಂದ ರೋಗ ಬರ್ತದೆ ಸರ್. ಇನ್ನು ಈ ಖರ್ಚು, ಈಗ ಲಿಂಬೆ ಬೇಸದಲ್ಲಿ ಖರ್ಚು ಹೇಗಿದೆ, ಖರ್ಚು ಮತ್ತು ಲಾಭದ ಬಗ್ಗೆ ಹೇಳಿ. ಅಂದರೆ ನಿಮಗೆ ಕೂಲಿ ಆಳುಗಳು ಬೇಕಾಗ್ತದೆ ಅಲ್ವಾ? ಇನ್ನು ಬೇರೆ ಏನು ಖರ್ಚಿದೆ ಹೇಳಿ. ಬೇರೆ ಏನು ಸರ್, ಡಾಗಿನ ಚೀಲ್ ಅಂತ ತರ್ತೇವೆ ಸರ್. ನಮ್ಗೆ ಒಂದು ವರ್ಷಕ್ಕೆ 1,500 ಅಂದ್ರೆ 1,500-1,500 ತಕ್ಕ ಬಾರ್ದಾನೆ ಹತ್ತಾರೆ ಸರ್. ಒಂದು 50 ಕಿಲೋ ಕಟ್ ಹತ್ತವ, ಅವೇ ಎರಡು ತರ್ತೇವೆ. ಆಮೇಲೆ ಕಂಟಿನ್ಯೂ ಹರಿಲಿಕ್ಕೆ ನಾವು ಮನೆಯವರೊಂದಿಬ್ಬರು ಹೊರಗಿನ ಒಂದಿಬ್ಬರು ಕಂಟಿನ್ಯೂ ದಿವಸ ಪ್ರತಿನಿತ್ಯ ನಾವು ನಿಂಬೆಕೆ ಡಾಗ್ ಹರಿತೇವೆ, ಪ್ರತಿನಿತ್ಯ ಹೋಯ್ತು ಮಾರ್ಕೆಟ್ಗೆ ಹೋಯ್ತೇವೆ ಸರ್. ಈ ಸದ್ಯಕ್ಕೆ ನೋಡಿ ಸರ್, ಇವತ್ತಿನ ರೇಟ 3,000 ರೂಪಾಯಿ ಒಂದು ಬ್ಯಾಗ್ ಅದ ಸರ್. ಈಗ ಒಂದು ಬ್ಯಾಗ್ ಇಟ್ಟು 42-45 ಕೆಜಿ ಬ್ಯಾಗ್ ಆಗ್ತದೆ. ಅದು ನಮ್ಮ ಮಿನಿಮಮ್ 2,000-2,200 ಸದ್ಯಕ್ಕೆ. ನಿನ್ನೆ ಮರ್ಕೊಂಬಂದಿನಿ, 2,000 ರೂಪಾಯಿ ಬಿಟ್ಟಾವ ಸರ್. ನಿಮ್ಮ ಹತ್ರ ಮಾತಾಡುವಾಗ ಲಿಂಬೆ ಬಗ್ಗೆ ನೀವು ಬಹಳಷ್ಟು ಖುಷಿಯಲ್ಲಿದ್ದೀರಿ, ಮತ್ತೆ ಲಿಂಬೆ ತೋಟ ಕೂಡ ನಾನು ನೋಡಿದೆ, ಇಲ್ಲಿ ಬಹಳಷ್ಟು ಚೆನ್ನಾಗಿದೆ, ಹಸಿರು ಹಸಿರಾಗಿದೆ, ಮತ್ತೆ ಲಿಂಬೆ ಎಲ್ಲ ಕಾಯಿ ಎಲ್ಲ ಕಾಣ್ತಾ ಇದೆ. ಇನ್ನು ಲಿಂಬೆ ಅಲ್ಲದೆ ಈಗ ಲಿಂಬೆ ನಿಮ್ಮ ಆದಾಯದ ಮುಖ್ಯ ಅಂತ ಹೇಳ್ಬೋದು, ಮುಖ್ಯ ಬೆಳೆ ಅಂತ ಹೇಳ್ಬೋದು. ಲಿಂಬೆ ಅಲ್ಲದೆ ಬೇರೆ ಯಾವುದು ಬೆಳೆಯನ್ನು ನೀವು ನಿಮ್ಮ ಆದಾಯಕ್ಕೆ ಸೇರಿಸ್ತಾ ಇರ್ತೀವಿ? ಈ ಸದ್ಯಕ್ಕೆ ನೋಡಿ ಸರ್, ಈಗ ಕಬ್ಬು ಒಂದು ಐತೆ ಸರ್. ಈಗ 4 ವರ್ಷ ಆಯ್ತು ಬರಗಾಲ ಬಿದ್ದಿದ್ದಾರೆ ಸರ್, ನಮ್ಮ ವಿಜಯಪುರ ಜಿಲ್ಲೆನೆ ಬರಗಾಲ. ಈಗ 4 ವರ್ಷದ ಹಿಂದೆ ಕಬ್ಬ ಬಾಳಿ ಸಾಕಷ್ಟೆಲ್ಲ ಉತ್ಪನ್ನ ಇತ್ತು ಸರ್. ಈಗ ಅದ್ರದ್ದು ಹೋಲಿಸಿದಾಗ ಕಡಿಮೆ ನೀರು ಕಡಿಮೆ ಶ್ರಮದಿಂದ ನಿಂಬೆನೇ ಚಲೋ ಅನ್ಸದ. ಈಗ ಕಬ್ಬ ಬಾಳಿಗೆ ನೀರು ಭಾಳ ಜಾಸ್ತಿ ಇರ್ತಾರೆ ಸರ್. ಈಗ 4 ವರ್ಷ ಹಿಡ್ಕೊಂಡು ಹೊಟ್ಟೆ ಮಳೆ ಇಲ್ಲ, ಎಷ್ಟು ಸುಮ್ಮ ಬೆಳೆ ಪರ್ತಾನೆ ಮಳೆ ಬರೋದು, ಬೆಳೆ ಕಡಿ ಆಗೋದು, ಬೆಳೆ ಪರ್ತಾನೆ ಮಳೆ ಬರೋದು, ಈ ಪ್ರಕಾರ ನಡೆದ. ನೀರಾವರಿ ವ್ಯವಸ್ಥೆ ಕ್ಯಾನಲ್ ಏನು ಇಲ್ಲ? ಕ್ಯಾನಲ್ ಕಾಲುವೆ ಅದ ಸರ್, ಕಾಲುವೆ ಅದ ನಮ್ಮಲ್ಲಿ 10 ವರ್ಷ ಆಯ್ತು ಸರ್, ನಮ್ಮ ಕಾಲುವೆ ಅದ ಎಂದೂ ನೀರು ಬಂದಿಲ್ಲ. ಅದಕ್ಕೆ ಕಾಲುವೆ ಬರೀ ಹೆಸರಿ ಕಾಲುವೆ ಅದ, 23 ಡಿಸ್ಟ್ರಿಮೀಟರ್. ಎಲ್ಲ ಕಡೆ ನಾವು ಹೋಗಿದ್ದೇವೆ ಸರ್, ಎಲ್ಲ ಕಡೆ ಹೋಗಿದ್ದೆವು. ಅಲ್ಲಿ ರಾಮ್ಪುರ್ ಹೆಡ್ ಆಫೀಸ್ ಹೋಗಿದ್ದೆವು, ಭೀಮರಾಯನಗುಡಿ ಹೋಗಿದ್ದೆವು, ಸಾಲೋಟಿಗೆ ಯುಕೆಪಿ ಹೋಗಿದ್ದೆವು, ಜಳಕಿ ಯುಕೆಪಿ ಹೋಗಿದ್ದೆವು. ಯಾರೇನು ಸಾಧ್ಯ ಮಾಡಿಲ್ಲ. ನಾನೇ ಮನವಿ ಪತ್ರ ಕೊಟ್ಟು, ನಾನೇ ಟೈಪ್ ಮಾಡಿಸಿ ನಾನೇ ಮನವಿ ಪತ್ರ ಕೊಟ್ಟಿದ್ದೆ, ಯಾರೂ ಏನು ಕೇರ್ ತೊಳಲಾಗ್ಯಾರ. ಈಗ ನಮ್ಮದು 23 ಡಿಸ್ಟ್ರಿಮೀಟರ್ ಸರ್, 22 ಸಾಲೋಟಿಗೆ ಬಲ್ಲಿ ಬರ್ತದೆ, ಅದು ಎಂಡಿನ ತಕ್ಕ ಹೋಗಿ ಒಳಗೆ ಕೊಡ್ತದೆ. 24 ನಮ್ಮ ಹಿರೇಬೆನ್ರದಾಗೆ ಫ್ಯಾಕ್ಟ್ರಿ ಕಡೆ ಅದ, ಅದು ಹೋಗಿ ಎಂಡಿಗೆ ಹೋಗಿ ಒಳಗೆ ಕೊಡ್ತದೆ. 23 ಡಿಸ್ಟ್ರಿಮೀಟರ್ ಅದ, 16 ಕಿಲೋಮೀಟರ್ ಕವಲೆ ಅದ ರೀ. 8 ಕಿಲೋಮೀಟರ್ ನೀರು ಬರ್ತದೆ, 8 ಕಿಲೋಮೀಟರ್ ಕುಲ ಉಳಿತದೆ. 8 ಕಿಲೋಮೀಟರ್ ನೀರು ಬರ್ತದೆ, 8 ಕಿಲೋಮೀಟರ್ ಕುಲ ಉಳಿತದೆ. 8 ಕಿಲೋಮೀಟರ್ ನಮ್ಮ 17 ಕಿಲೋಮೀಟರ್ ನಮ್ಮ ಹೊಲ ಅದ ರೀ, ಒಟ್ಟು 8 ಕಿಲೋಮೀಟರ್ ಕುಲನೇ ಉಳಿತದೆ. ಎಷ್ಟೋ ಮಂದಿಗೆ ನಾ ಅಲ್ಲಿ ಇವ್ರಿಗೆ ಹೇಳಿದ್ನಿ, ರಾಮ್ಪುರದವ್ರಿಗೆ ಹೇಳಿನಿ, ಹರಿಸ್ತೀರ ಎಂಡಿನ ತಕ್ಕ ಕವಲೆ ಹರಿಸ್ರಿ, ಹರಿಸಿ ಕೈ ಕವಲಿ ಸಾಫ್ ಮಾಡಿ ಸಾಗುವಳಿ ಮಾಡೋಕೆ ರೈತರು ಕೊಟ್ಟು ಬಿಡ್ರಿ, ಸುಮ್ಮನೆ ಯಾಕೆ ಇದು ಮಾಡ್ತೀರಿ ಸರ್, ನಿಮ್ಮ ಕೈಲಿ ಅಲ್ಲೊಂದು ಸಾಫ್ ಮಾಡಿ ಕೊಟ್ಬಿಟ್ರಿ ಅಂತ ಹೇಳಿ. ಈ ಕಡೆ ಮಳೆ ಎಲ್ಲ ಮತ್ತು ಕೆನಲ್ ಸಮಸ್ಯೆ ಬೇರೆ ಇದೆ, ಅದರಿಂದಾಗಿ ನಿಮ್ಮ ಕಬ್ಬು ಬೆಳೆಗೆ ಸಮಸ್ಯೆ ಆಗಿದೆ, ತೊಂದರೆ ಆಗಿದೆ. ಈ ಕಬ್ಬು ಅಲ್ಲದ ಬೇರೆ ಏನು ಬೆಳೆಸಿರಿ? ಕಬ್ಬು ಅಲ್ಲದೆ ಸರ್, ಈ ಸದ್ಯಕ್ಕೆ ತೊಗರಿ, ಆಮೇಲೆ ಶೇಂಗಾ, ಗೋಧಿ, ಜಮಿಗೋಧಿ, ಇದೇ ಈಗ ಮೆಕ್ಕೆಜೋಳ ಹಾಕ್ಯಾರಿ, ಇದು ಹಾಕ್ಯಾರಿ, ಇದೇ ಪ್ರಕಾರ ಇದು ಇದು ಒಣ ಬೇಸಾಯದೊಳಗೆ ಮಾಡಿರ್ತಾರೆ. ಮೊದಲೆಲ್ಲ ತೋಟ ನೀರಾವರಿ ಸರ್, ಇದು 5-8 ಬೋರ್ ಹಾಕಿದ್ದೆವು, ನೀರು ಅಲ್ಲಿಲ್ಲ, ಕೆನಲ್ ನೀರೂ ಬರಲಿಲ್ಲ. ಒಣ ಬೇಸಾಯ ತೋಟಗಾರಿಕೆ ಬೆಳೆ ಲಿಂಬೆ ದ್ರಾಕ್ಷಿ ಅಷ್ಟೇ, ದ್ರಾಕ್ಷಿನೇ ಐತ್ರಿ ಸರ್. ಅಲ್ಲ, ನಿಮ್ಮ 16 ಎಕರೆ ಜಾಗದಲ್ಲಿ ನೀವು ಅಂದ ಚಂದವಾದ ಒಂದು ಮನೆ ಬೇರೆ ಕಟ್ಟಿದ್ದೀರಿ, ಆದರೆ ಪಕ್ಕದಲ್ಲಿ ದನದ ದೊಡ್ಡಿ ಬೇರೆ ಇದೆ. ದನಕರು ಭಾರಿ ಭಾಳ ಕಡಿಮೆ ಕಾಣ್ತಾ ಇದೆಯಲ್ಲ, ಒಂದು 4-5 ಕಾಣ್ತಾ ಇದೆ. ನೀವು ಹೆಚ್ಚಿಗೆ ಮಾಡ್ಬೋದಲ್ಲ, ಒಂದು 15-20 ಸಾಕ್ಬೋದಲ್ಲ ಸರ್? ಒಳ್ಳೆ ಪ್ರಶ್ನೆ ಕೇಳಿದ್ರು ಸರ್. ನನಗೆ 2012-13 ಕೃಷಿ ಪಂಡಿತ ಪ್ರಶಸ್ತಿ ಅವಾರ್ಡಿಗೆ ಸರ್, ರಾಜ್ಯ ಕೃಷಿ ಪಂಡಿತ ಪ್ರಶಸ್ತಿ ಅವಾರ್ಡಿಗೆ ಅದ. ನಮ್ಮಲ್ಲಿ ಅವಾಗ 18 ದನಗಳು ಸರ್, 18 ದನಗಳು, ಹೈನುಗಾರಿಕೆ ಇತ್ತು, ಎಲ್ಲ ಥರ ಕುರಿ ಸಾಕಾಣಿಕೆ, ಹೈನುಗಾರಿಕೆ ಅಂದ ಎಲ್ಲ ಥರ ಇತ್ತು, ಬಾಳೆ ಇತ್ತು, ಕಬ್ಬಿತ್ತು, ಎಲ್ಲ ಇತ್ತು. ಈ ಕಡೆ ಕಡೆ 4 ವರ್ಷ ಇತ್ತು, ಒಟ್ಟೆ ನಮ್ಮ ಬಿಜಾಪುರ ಜಿಲ್ಲಕ್ಕೆ ಮಳೆ ಇಲ್ಲ. ನಮ್ಮ ಇಂಡಿ ತಾಲೂಕಂತೂ ಬರಗಾಲ ಪರಿಸ್ಥಿತಿನೇ ಅದ್ರ ಸರ. ಮತ್ತು ಈಗ ಮೊದಲು 18 ದನಗಳ ಪೈಕಿ ಮೀವಿನ ಸಲುವಾಗಿ ಒಂದು ಸುಮ್ಮನೆ ಕೆಲವೊಂದು ನಮ್ಮ ಮಠಕ್ಕೆ ದನ ಕೊಟ್ಟಿನಿ ಸರ್, ಇಲ್ಲಿ ಸಿದ್ದೇಶ್ವರ ಮಠದಲ್ರಿ ಇಲ್ಲಿ ವಿಜಯಪುರಕ್ಕೆ, ಅಲ್ಲಿ ದನ ಕೊಟ್ಟಿನಿ. ಒಂದು 2-3 ಬೀಗರಿಗೆ 4 ಬೀಗರಿಗೆ ಕೊಟ್ಟಿನಿ ರೀ. ಈಗ ಮೇವಿಲ್ಲರ್ ಬಿಟ್ಟಾಗ ಸರ್ ಒಂದು 4 ಮಾರಿನಿ. ಹಿಂಗಾಕಿಸಿದ್ರೆ ಒಟ್ಟು 4 ದನ ಅಷ್ಟೇ ಕಟ್ಟಿನಿ. ಒಂದು ಆಕಳು ಗಂಜಲ, ಒಂದು ಆಕಳು ಸಗಣಿ ಸಾಕತ್ತದ. ಅದು ಸುಮ್ಮನೆ ಹೈನುಗಾರಿಕೆ ಬಿಟ್ಟು ಬಿಡೋದು. ಏ ಒಂದು ಎಮ್ಮೆ ಹೆಣ್ಣಿಗೆ ಹಾಲಿಗೆ, ಆಕಳೊಂದು ಸುಮ್ಮನೆ ಸಗಣಿಗೆ ಗಂಜಲಕ್ಕೆ. ಮಳೆ ಸಮಸ್ಯೆ ಇದೆ, ಮೇವು ಇಲ್ಲ, ಅದರಿಂದಾಗಿ ದನ ಕರು ಸಾಕೋದು ಭಾಳ ಕಷ್ಟ ಆಗ್ತಾ ಇದೆ. ಅದಕ್ಕೆ ಒಂದು 4 ಸಾಕ್ತಾ ಇದ್ರಿ ನೀವು? ಸಾಕಾಗ್ತದೆ ನಿಮಗೆ 4 ಸಾಕ್ರಿ ಸರ್? ಈ ಸದ ಇಲ್ಲ, ಬೇಕು, ಇನ್ನೂ ಬೇಕು. ಇನ್ನು ಗೊಬ್ಬರ ಹಾಲು ಉತ್ಪಾದಕನ ಇದ್ರೊಳಗೆ ನಮ್ಮ ಹಿರಿಮಂಡ್ರಕ್ಕೆ ಹಾಲು ಡೈರಿಗೆ ಅದ, ಖರೆ ನಾವು ಮೆಂಬರ್ ಇದ್ದೇವಲ್ಲಿ. ಖರೆ ಹಾಲು ಉತ್ಪಾದನೆ ಮಾಡೋಕ್ಕಾದ್ರೆ ದನಗಳು ಬೇಕು. ಖರೆ ಈ ಮೇವು ಇನ್ನು ಸರ್ಗ ನೋಡಬೇಕಾದ್ರೆ ದನಗಳು ಬೇಡ. ಹಿಂಗೆ ಹೇಳ್ತಾರೆ, 2 ಎತ್ತು, 2 ಆಕಳು, 2 ಎಮ್ಮೆ ಇಷ್ಟು ಸಾಕು. ಈಗ ನೀವು ಮಾತಾಡ್ತಾ ಹೇಳಿದ್ರೆ ನಿಮಗೆ ಕೃಷಿ ಪಂಡಿತ ಪ್ರಶಸ್ತಿ ಬಂದಿದೆ ಅಂತ. ಕೃಷಿ ಪಂಡಿತ ಪ್ರಶಸ್ತಿ ಇದು ಸಿಗುವಾಗ ನಿಮಗೆ ಯಾವ ರೀತಿಯ ಒಂದು ಖುಷಿ ಬಂತು, ಮತ್ತು ಯಾವ ರೀತಿಯ ಒಂದು ನಿಮಗೆ ಅನುಭವ ಬಂತು ಅಂತ ಹೇಳಿ, ಮತ್ತು ಇದು ಅಲ್ಲದೆ ಬೇರೆ ಯಾವುದು ಪ್ರಶಸ್ತಿ ಬಂದಿದೆ ಅಂತ ಹೇಳಿ? ಈಗ ಇದು ಅಲ್ಲದೆ ಈಗ ಜಿಲ್ಲಾ ಮಟ್ಟದ ಶ್ರೇಷ್ಠ ಕೃಷಿ ಪ್ರಶಸ್ತಿ ಕೊಟ್ಟಾರೆ ಸರ್, ಧಾರವಾಡದ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಾಗ ಕೊಟ್ಟಾರ. ಕೃಷಿ ಪಂಡಿತ ರಾಜ್ಯ ಮಟ್ಟದ ಕೃಷಿ ಪಂಡಿತ ಪ್ರಶಸ್ತಿ ಬೆಂಗಳೂರದಾಗ ವಿಧಾನಸೌಧದಾಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾಗ ಕೊಟ್ಟಿದ್ದಾರೆ. ಈಗ ಮತ್ತು ಆಮೇಲೆ ತಾಲೂಕದಾಗ MLA ಅವರು ಸನ್ಮಾನ ಮಾಡಿ ಅವರೊಂದು ಇದು ಮಾಡ್ಯಾರ, ಯಶವಂತರೇಗೌಡರಿದ್ದರು ಅವರು ಮಾಡ್ಯಾರ. ಈ ಪ್ರಕಾರ ಎಲ್ಲ ಕಡೆ ಪ್ರಶಸ್ತಿ ಕೊಟ್ಟಾರ ಸರ್, ಪ್ರಮಾಣ ಪತ್ರ ಕೊಟ್ಟಾರ ಸರ್. ಇಂಥ ಕೃಷಿ ಪಂಡಿತ ಪ್ರಶಸ್ತಿ ಪ್ರಮಾಣ ಪತ್ರ ಇದೆಲ್ಲ ಸಿಗುವಾಗ ನಿಮಗೊಂದು ನೀವು ಮಾಡಿದಂಥ ಪರಿಶ್ರಮಕ್ಕೆ ಬೆಲೆ ಸಿಕ್ಕಿದಂತ ಅನಿಸ್ತಾ ಇದೆಯಲ್ಲ? ಹೌದು, ನಾವು ಮಾಡಿದ್ದ ಪರಿಶ್ರಮಕ್ಕೆ ನಮಗೆ ಶ್ರಮಕ್ಕೆ ಬೆಲೆ ಸಿಕ್ಕಿದಂತ ನಾನು ತಿಳ್ಕೊಂಡಿದ್ದೆ ಸರ್. ಸಾವಯವ ಕೃಷಿ ಮಾಡ್ತೀವಿ, ಎಲ್ಲ ಕಡೆ ನಮ್ಮಲ್ಲಿ ಸಾಕಷ್ಟು ಹಳೆ ಮಳೆ ನಿಂತರು. 4 ವರ್ಷ ನಿಂದ್ರೆ ಸರ್ ಅದಾಗಿದ್ದು, ಈಗೇನಾಗ್ತಾರೆ ಸರ್ ಎಲ್ಲ ಬರಗಾಲ ಪರಿಸ್ಥಿತಿ ಅದ. 4 ವರ್ಷದಿಂದ ನಮ್ಮಲ್ಲಿ ಕಬ್ಬ ಬಾಳೆ ಜೀವಾಮೃತ ಮಾಡಿ ಬಾಳಿಗೊನೆ ಎಂಟಿಂಟ ಎಂತಿಂಥವ್ ಇರ್ತಾರೆ. ಒಬ್ಬರು ಏತಿಲ್ಲ, ಬೆಂಗಳೂರದವ್ರು ಬಂದಿರ ಸರ್ ಅಲ್ಲಿ ನಮ್ದು ಇನ್ಸ್ಪೆಕ್ಷನ್ಗೆ, ಒಂದೊಂದು ಬಾಳಿಕೆ ಅದು ತುಂಬಿಸಿದ ಭಾಳ ಖುಷಿ ಪಟ್ಟರೆ ಅವರು, ಅಂತಿಂಥ ಬಾಳಿಕೆ ಎದ್ದಿದ್ದಾರೆ. ಈ ಸದ್ದೆಲ್ಲ ನೀರು ಕಮ್ಮಿ ಆಗಿ ಬೋರ್ವೆಲ್ ಎಟ್ಟು ಬೋರ್ವೆಲ್ ಹಾಕಿದ್ರೆ ನೀರು ಆಗಂಗಿಲ್ಲ. ಸುಮ್ಮೊಂದು 6 ಬೋರ್ ಅದ ಸದ್ದ, 6 ಬೋರು ಸ್ಟಾಕ್ ಮಾಡಿ ಅದಕ್ಕೆ ದ್ರಾಕ್ಷಿ ಲಿಂಬಿಗಟ್ಟು ಬದುಕಿಸ್ಕೊಳ್ತೀವಿ ಅಷ್ಟೇ. ನೀವು ಇದು ಕೃಷಿ ವಿಜ್ಞಾನ ಕೇಂದ್ರ ಇದೆ ನೋಡಿ, ಕೃಷಿ ವಿಜ್ಞಾನ ಕೇಂದ್ರ ಈಗ ಒಂದು ಇಂಡಿಯಲ್ಲಿ ಕೂಡ ಪ್ರಾರಂಭವಾಗಿದೆ, ಹಿಟ್ನಲ್ಲಿದೆ, ಬಾಗಲಕೋಟೆಯಲ್ಲಿದೆ, ಇಲ್ಲೆಲ್ಲ ನೀವು ಭೇಟಿ ಕೊಡ್ತೀರಾ? ಭೇಟಿ ಇಲ್ಲಕ್ಕಿನ ಸರ, ನನಗೆ ಈಗ ಕೃಷಿ ವಿಜ್ಞಾನ ಕೇಂದ್ರ ಸಲಹಾ ಸಮಿತಿ ಮೆಂಬರ್ ಮಾಡ್ಕೊಂಡಾರೆ. ಈಗ ಧಾರವಾಡದೊಂದು ಲೆಟರ್ ಅದ ಸರ್, ಇಂಡಿ ಸಿಂದಗಿ ತಾಲೂಕು ಕೂಡಿ ಒಂದು ಕೃಷಿ ವಿಜ್ಞಾನ ಕೇಂದ್ರ ಆಗಿದೆ ಇಲ್ಲಿ ಇಂಡಿಗಿರಿ ಸರ್, ಅಲ್ಲಿ ವೈಜ್ಞಾನಿಕ ಸಲಹಾ ಸಮಿತಿ ಮೆಂಬರ್. ಆಗಾಗ ಮೀಟಿಂಗ್ ಇಟ್ಕೊಂಡು ಕುಲಪತಿಗಳು, ವಿಜ್ಞಾನಿಗಳು, ಎಲ್ಲ ವಿಜಯಪುರ ಹಿಟ್ನಾಳಿ ಫಾರ್ಮ್ದವರು ಎಲ್ಲರೂ ಬಂದು ಕೃಷಿ ಒಂದೊಂದು ಮೀಟಿಂಗ್ ಇಟ್ಕೋತಾರೆ, ಒಂದೊಂದು ಚರ್ಚೆ ಮಾಡಿ ಅದು ವೈಜ್ಞಾನಿಕ ಸಲಹಾ ಸಮಿತಿ ಮೆಂಬರ್ ಕರೆಸಿ ಒಂದು ಯಾವ್ದಾದ್ರು ಸಲಹೆಗಳು ಹೇಳೋದು ಕೇಳೋದು ಮಾಡ್ತಾರೆ ಸರ್. ಸಲಹಾ ಸಮಿತಿಯಲ್ಲಿ ಕೂಡ ನೀವು ಒಂದು ಮೆಂಬರ್ ಆಗಿದ್ದೀರಿ ಸರ್? ಇದು ಈಗ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಸಲಹಾ ಸಮಿತಿ ಮೆಂಬರ್ ಇದ್ದೀನಿ. ಇನ್ನೊಂದು ಜಿಲ್ಲಾ ಸಲಹಾ ಸಮಿತಿ ಮೆಂಬರ್ ಪಟ್ಟಣ ಶೆಟ್ಟಿ ಸಾಹೇಬರು. ಈಗ ಆತ್ಮ ಅನ್ನೋದು ನಮ್ಮ ವಿಜಯಪುರ ಜಿಲ್ಲೆಗೆ, ನಮ್ಮ ಇಂಡಿ ತಾಲೂಕಿ ಎಲ್ಲಿ ಗೊತ್ತಿಲ್ಲ, ಆತ್ಮ ಅನ್ನೋದು ಏನದ ನಮಗೆಲ್ಲ ಅರಿವು ಮೂಡಿಸಿಕೊಟ್ಟಾರ ಅವರು. ಈಗ ಆತ್ಮ ಜಿಲ್ಲಾ ಸಲಹಾ ಸಮಿತಿ ಮೆಂಬರ್, ಜಿಲ್ಲೆಯ ರೈತರಿಗೆ ಏನು ಬೇಕು ಏನು ಬೇಡ ಅನ್ನೋದು ಚರ್ಚೆ ಮಾಡೋದು. ಈಗ ಒಂದು 10 ಇಲಾಖೆದಾರೆ ಸರ್, ಗೌರ್ಮೆಂಟ್ದ 10 ಇಲಾಖೆ, ಸರ್ಕಾರದ 10 ಇಲಾಖೆದೊಳಗೆ ಆತ್ಮ ಅನ್ನೋದು ಒಂದು ಏನು ಅರಿವು ಮೂಡಿಸಿ ನಮ್ಗೆ ತಿಳಿಸಿ ಹೇಳಿಕೊಟ್ಟಾರೆ ಸರ್. ಅಂದರೆ ನಿಮ್ಮ ಸಾಧನೆ ಪರಿಶ್ರಮವನ್ನು ಕೃಷಿ ಇಲಾಖೆಯವರು ನೋಡಿಕೊಂಡು ನಿಮಗೆ ಈ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ, ನಿಮಗೆ ಆ ಸಲಹಾ ಸಮಿತಿಗಳಲ್ಲಿ ಕೂಡ ನಿಮಗೆ ಆ ಸ್ಥಾನ ಕೊಟ್ಟಿದ್ದಾರೆ, ನಿಮ್ಮನ್ನು ಮೆಂಬರ್ ಮಾಡಿದ್ದಾರೆ. ಇನ್ನೊಂದು ಈ ಸದ್ದ ಸರ್ಕಾರದ ಒಂದು ಈಗ ರೈತ ಉತ್ಪಾದಕರ ಕಂಪನಿ ತಂದರು ಸರ್, ಅಲ್ಲಿ ಡೈರೆಕ್ಟರ್ ಅದೇ. ಈಗ ಸಾವಯವ ಕೃಷಿ ನಿರ್ದೇಶಕ ಊರಿಂದು, ಗ್ರಾಮದ್ದು, ತಾಲೂಕದ್ದು ರೈತ ಉತ್ಪಾದಕ ಕಂಪನಿ ಡೈರೆಕ್ಟರ್, ಮತ್ತು ಈಗ ಜಿಲ್ಲಾದ್ದು ಸಲಹಾ ಸಮಿತಿ ಮೆಂಬರ್, ರಾಜ್ಯದ್ದು ಕೃಷಿ ಪಂಡಿತ ಅವಾರ್ಡ್ ಕೊಟ್ಬಿಡೋಕೆ ಇಲ್ಲಿ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ವೈಜ್ಞಾನಿಕ ಸಲಹಾ ಸಮಿತಿ ಮೆಂಬರ್ ಮಾಡ್ಕೊಂಡು ಇಟ್ಟೆಲ್ಲ ನಾವು ಹೊಲದ ಕೆಲಸ ಮಾಡ್ಕೊಂಡು ಅಲ್ಲಿ ಹೋಗಿ ಅವರಿಗೆ ಸುಮ್ಮ ವಿಜ್ಞಾನಿಗಳಿಗೆ ಭೇಟಿಯಾಗಿ ನಮ್ಮಲ್ಲಿ ಇರೋಂಥ ಸಲಹೆಗಳು ಅವರಿಗೆ ಹೇಳಿ ಬರ್ತಾ ಇದ್ದಾರೆ. ಅಂದರೆ ನಿಮಗೆ ಪ್ರಶಸ್ತಿ ಬಂದರು, ರಾಜ್ಯ ಮಟ್ಟದ ಪ್ರಶಸ್ತಿ ಬಂದಿದೆ ನಿಮಗೆ, ತಾಲೂಕು ಮಟ್ಟದ್ದು ಬಂದಿದೆ, ಹಲವಾರು ಕೃಷಿ ಕೇಂದ್ರಗಳಲ್ಲಿ ಕೂಡ ನಿಮಗೆ ಸಲಹಾ ಸಮಿತಿಗಳಲ್ಲಿ ಕೂಡ ಸ್ಥಾನ ಇದೆ. ಇಷ್ಟೆಲ್ಲ ಸ್ಥಾನ ಸಿಕ್ಕಿದ ನಂತರ ನಾನು ಯಾಕೆ ಕೆಲಸ ಮಾಡಬೇಕು? ಸಾಕು, ಇನ್ನು ಮಕ್ಕಳು ಮಾಡಿದರೆ ಸಾಕು, ಕೂಲಿಪಾಳ ಅವರು ಮಾಡಿದರೆ ಸಾಕು, ಹೀಗೆ ಅನಿಸ್ತದ ಅಥವಾ ನೀವು ಅವ್ರ ಜೊತೆಯಲ್ಲೇ ದುಡಿತೀರಾ? ಹಂಗಿಲ್ಲ ಸರ್, ನಾವು ಶ್ರಮ ಪಟ್ಟಾಗಿ ಅವ್ ಪ್ರಶಸ್ತಿ ಬಂದವ, ನಾವು ಸುಮ್ಮನೆ ತಿರುಗಾಡಿದ್ರೆ ಮಾಡಿದ್ರೆ ಹಂಗೇನಿಲ್ಲ, ನಾವು ಮಾಡಬೇಕು. ನಮಗೆ ಪ್ರಶಸ್ತಿ ಬಂದ್ರೇನು ಬಿಟ್ರೇನು, ನಾವು ನಮ್ಮ ಕಾಯಕ ನಾವು ಮಾಡಬೇಕು. ನಾವು ರೈತರು, ನಾವು ಯಾವಾಗಲೂ ನಮ್ಮ ಭೂಮಿಯಲ್ಲಿ ನಾವು ಶ್ರಮ ಪಟ್ಟರೆ ನಮಗೆ ಉತ್ಪನ್ನ ಬರ್ತದೆ. ಸುಮ್ಮನೆ ತಿರುಗಾಡಿದ್ರೆ ಉತ್ಪನ್ನ ಬರೋಂಗಿಲ್ಲ. ನಮಗೆ ಪ್ರಶಸ್ತಿ ಬಂದಿದ್ದು ಖುಷಿಯದ, ಖರೆ ನಾವು ಶ್ರಮ ಪಡಬೇಕ್ರಿ, ದುಡಿಬೇಕು. ಭೂಮಿ ಒಳಗೆ ದುಡಿದ್ರೆ ನಮ್ಗೆ ಉತ್ಪನ್ನ. ನಿಮ್ಮ ಸಾಧನೆಗೆ ನಿಮ್ಮ ಕುಟುಂಬದ ಸಹಕಾರ ಹೇಗಿದೆ ಹೇಳಿ? ನಿಮ್ಮ ಮಕ್ಕಳೆಷ್ಟು, ನಿಮ್ಮ ಹೆಂಡತಿ ಬಗ್ಗೆ ಅವ್ರು ಎಷ್ಟು ನಿಮಗೆ ಸಹಕಾರ ಕೊಡ್ತಾ ಇದ್ರು, ಇದ್ರ ಬಗ್ಗೆ ಸ್ವಲ್ಪ ಹೇಳಿ. ಇಲ್ಲ ಸರ್ ಕೊಡ್ತಾರೆ, ಹೆಂಡತಿನೂ ಕೆಲಸ ಅವು ಎಲ್ಲ. ನಾವು ಎಲ್ಲರೂ ಕಡಿ ನಾವು ಯಾರು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಈಗ ಇಲ್ಲಿ ಕೃಷಿ ಆಫೀಸ್ಕ ತೋಟಗಾರಿಕೆ ಆಫೀಸ್ ಯಾರಾದರೂ ಕರೆಸಿದ್ರು, ಸರ್ ಬಂದಿರೋ ಕರೆಸಿದ್ರು ಅಂದ್ರೆ ನಾವು ಹೋದಂದ್ರೆ ಎಲ್ಲ ಆಳುಗಳು ತೊಗೊಂಡು ಕೆಲಸ ಮಾಡ್ತಾರೆ. ಅವರು ಶ್ರಮ ಪಡ್ತಾರೆ ಸರ್. ಅವರು ನಿಂಬಿಕೆ ಇರೋದು ಡಾಗ್ ಮಾಡೋದು, ನಾವು ಬರುತ್ತಕ್ಕ ನಾ ಇಂಡಿಯಾಗಿದ್ದಂದ್ರೆ ಡಾಗ್ ಕೊಟ್ಟು ಕಳಿಸಿ ನೋಡಿ ಮಾರ್ಕೊಂಬರೈತೆ ಅನ್ನೋದು, ಈ ಟೈಪ್ ಮಾಡ್ತಾರೆ. ಮಗನೂ ಶ್ರಮ ಪಡ್ತಾನೆ ಅಂದ ಈ ಕಡೆ ಹೆಂಡತಿನೂ ಶ್ರಮ ಪಡ್ತಾರೆ, ಎಲ್ಲ ಸಹಕಾರ ಇದಾರೆ ಅವ್ರಿಗೆ. ಮಕ್ಕಳು ಎಷ್ಟು ಓದಿದ್ದಾರೆ? ಮಕ್ಕಳು ಇಬ್ಬರು ಮಕ್ಕಳು ಸರ್ ನನಗೆ. ಒಬ್ಬರು ಬಿ ಎ ಓದಕಿಸಿದ್ರೆ ಇಲ್ಲಿ ಕೃಷಿ ಕೆಲಸನೇ ಮಾಡ್ಲಿಕ್ಕೆ ಬಿಡಿಸಿ ಅವ್ರಿಗೆ, ಮತ್ತು ಒಬ್ಬ ಇನ್ನ ಸಾಲಿ ಮುಂದೆ ಡಿಗ್ರಿ ಕಲಿಕತ್ತಾರೆ. ಒಬ್ಬರದು ಬಿ ಎ ಆಗಿದೆ, ಇನ್ನೊಬ್ರು ಬಿ ಎ ಅಂದ್ರೆ ಡಿಗ್ರಿ ಕಲಿತಾ ಇದ್ದಾರೆ. ಸೊ ಇವರು ಮುಂದಕ್ಕೆ ಏನ್ ಮಾಡ್ತಾರಂತ ನಿಮ್ಗೆ ಏನಾದ್ರು ಹೇಳಿದಾರೆ ಅವರು? ಇಲ್ಲ, ಒಬ್ಬ ಈ ಸದ ಸರ್ ಈಗ ಮಳೆ ಇಲ್ಲ ಮರಿಲ್ಲ, ಒಬ್ಬ ನನಗೆ ಕೈಯಾಗ ಸಾಕಿಲ್ಲ ಹೊಲದಾಗ ಕೆಲಸ ಮಾಡ್ಲಿಕ್ಕೆ, ನಾನು ಮಾಡ್ತೀನಿ ಏನಕ್ಕೆ ಶಕ್ತಿ ಅದಿನ. ಮತ್ತೆ ಒಬ್ಬ ಮಗ ಸಾಕು, ಇನ್ನೊಬ್ಬ ಮಗ ನೌಕರಿಗೆ ಹೋಗಿ ಮತ್ತೆ ನೌಕರಿ ಮಾಡಲಿ, ಯಾವುದೇನು ಅಂದ್ರೆ ಇಲ್ಲಿ ಹೊಲದಾಗಿಲ್ಲ ಕೂತೇನ್ ಮಾಡೋದು, ಮಳೆ ಇಲ್ಲ ಮರಿಲ್ಲ, ಒಬ್ಬ ಮಗ ನೌಕರಿ ಇದ್ರೆ ಸಾಕು, ಒಬ್ಬ ಮಗ ಮಾಡಿದ್ರೆ ಸಾಕು, ನಾ ಮಾಡ್ತೀನಿ. ಇನ್ನು ಯುವಕರಿಗೆ ನಿಮ್ಮ ಸಂದೇಶ ಹೇಳಿ. ಹಳ್ಳಿ ಯುವಕರು ಈಗ ನೀವು ಹೇಳಿದಾಗೆ ಒಬ್ಬ ಸಾಕು, ಇನ್ನೊಬ್ಬ ನೌಕರಿ ಮಾಡ್ಬೋದು ಅಂತ ಹೇಳಿದ್ರೆ, ಅಂದರೆ ನೌಕರಿ ಮಾಡಬೇಕಾದ್ರೆ ಪೇಟೆಗೆ ಹೋಗಬೇಕು, ಹಳ್ಳಿಗಳಲ್ಲಿ ನೌಕರಿ ಸಿಗೋದು ಸ್ವಲ್ಪ ಕಷ್ಟನೇ, ಸಿಗಲ್ಲಂತಿಲ್ಲ ಕಷ್ಟನೇ. ಆಗಿದ್ರೆ ಕೆಲವು ಯುವಕರು ಏನು ಮಾಡ್ತಾರೆ, ತಮಗೆ ಸಿಕ್ಕಿದಂಥ ಪಾಲು ಆಸ್ತಿಯನ್ನು ಸಿಗುತ್ತಲ್ಲ ತಂದೆ ತಾಯಿರ್ದು, ಅದನ್ನೆಲ್ಲ ಹಾಗೆ ಬಿಟ್ಟು ಹೆಚ್ಚಿಗೆ ಓದಿ ನಗರಕ್ಕೆ ಹೋಗ್ತಾರೆ. ಅವರು ದೊಡ್ಡ ದೊಡ್ಡ ಹುದ್ದೆಗಳನ್ನು ಅಲಂಕರಿಸ್ಲಿಕ್ಕೆ ಹೋಗ್ತಾರೆ, ಅಥವಾ ಪೇಟೆಗೆ ಹೋಗಬೇಕು, ಅಲ್ಲೇ ಜೀವನ ಮಾಡಬೇಕಂತ ಕನಸು ಕಾಣ್ತಾ ಇರ್ತಾರೆ. ಇಂಥ ಯುವಕರಿಗೆ ನಿಮ್ಮ 30 ವರ್ಷದ ಕೃಷಿ ಬದುಕಿನ ಒಂದು ಅನುಭವವನ್ನು ಹಂಚಿಕೊಳ್ಳಿ ಅವ್ರ ಜೊತೆ. ಸರ್, ಅಲ್ಲಿ ತಾಯಿ ತಂದೆ ಶ್ರಮ ಪಟ್ಟು ನಮ್ಗೆ ಶಿಕ್ಷಣ ಕಲಿಸಿರ್ತಾರೆ ಅವರಿಗೆ. ಹೌದ್ರಿ, ಶಿಕ್ಷಣ ಕಲಿಸಿದ್ದು ಈಗ ಅವರಿಗೆ ಮುಂದೆ ತಾಯಿ ತಂದೆಗೆ ಹಿಡಿಯುವ ವ್ಯವಸ್ಥೆ ಅವ್ರು ಮಾಡಬೇಕು. ಪಟ್ಟಣಕ್ಕೆ ಹೋಗಿ ಅಲ್ಲಿ ಸಿಟಿ ಒಳಗೆ ಇದ್ದು ಅಲ್ಲೇ ಒಂದು ಲಗ್ನ ಆಗಿ ಅಲ್ಲೇ ಇದ್ರೆ ಅಲ್ಲದು. ಈಗ ತಾಯಿ ತಂದೆ ವ್ಯವಸ್ಥೆ ಮಾಡೋದು, ನಮ್ಮ ಭೂಮಿ ಹಾಳು ಬೀಳ್ತಾವ, ಭೂಮಿ ವ್ಯವಸಾಯ ಮಾಡೋದು, ಈ ಪ್ರಕಾರ ಮಾಡ್ಕೋತಿ ಇಲ್ಲೇ ಹಳ್ಳಿಯೊಳಗೆ ಇರ್ಬೋದು. ಅವರು ಪಟ್ಟಣಕ್ಕೆ ಹೋಗಿ ಅಲ್ಲಿ ನೌಕರಿ ಇರ್ಬೋದು, ಖರೆ ಭೂಮಿ ನಮ್ಮ ಹಾಳಾತವಲ್ರಿ. ಕೋಟಿ ವಿದ್ಯೆಕ್ಕಿಂತ ಮೇಟಿ ವಿದ್ಯೆ ಮೇಲೆ ಅಂದರ, ಈ ಕೋಟಿ ವಿದ್ಯೆ ಇದ್ದರೂ ಸಹ ಖರೆ ಮೇಟಿ ವಿದ್ಯೆ ಮೊದಲು ಮೇನ್ ಬೇಕು. ಇದು ನನಗೆ ವ್ಯವಸಾಯ ನಮ್ಗೆ ಹೆಚ್ಚಿಗೆ ಅನಿಸ್ತಾರ ಸರ್. ಯಾಕಂತ ಕೋಟಿ ವಿದ್ಯೆಕ್ಕಿಂತ ನಮ್ಮ ವ್ಯವಸಾಯ ಒಕ್ಕಲ್ತನ ಚಲೋ ಅನಿಸಿದ. ಅಂದರೆ ನಿಮಗೆ ವ್ಯವಸಾಯ ಬದುಕು ಒಕ್ಕಲ್ತನ ಸಮಾಧಾನ ತಂದಿದೆ, ಸಂತೃಪ್ತಿ ಕೂಡ ತಂದಿದೆ, ಬಹಳ ಖುಷಿ ಅಲ್ವಾ? ನೀವೊಬ್ರು ಮಳಿ ನಮ್ಗೆ ಬೇಕು ನೋಡಿ ಸರ್. ಮಳಿ ಇಲ್ಲ, ನೀರು ಇದ್ರೆ ನಾವು ಬೆಕ್ಕದ್ದೆ ಬಂಗಾರ ಬೆಳಿಬೋದು ಭೂಮಿಯೊಳಗೆ. ಓದಿ ಅದೇ ಒಂದು ನಿಸರ್ಗದಿಂದ 4 ವರ್ಷ ಇತ್ತಾರೆ ಸರ್, ಹೊಟ್ಟೆ ಮಳಿ ಅಲ್ಲ. ನಮ್ಮ ಇಂಡಿ ತಾಲೂಕರೇ ಇಟ್ಟು ಹೊಟ್ಟೆ ಮಳಿ ಎಲ್ಲ ಎಲ್ಲ ಗಿಡಗಳು ಒಣಗಿರ್ತಾವೆ. ಇದು ಆತವೆ ಸುಮ್ಮನೆ ನೋಡ್ರಿ ಸರ್, ನಾನೇ ಸದ್ಯಕ್ಕೆ ದ್ರಾಕ್ಷಿ ಲಿಂಬಿಗೆ 3 ವರ್ಷ ಆಯಿತು, ಟ್ಯಾಂಕರ್ಲಿ 2.5 ಲಕ್ಷ ರೂಪಾಯಿ ನೀರು ಹಾಕಿಸ್ತೀನಿ. ಹೊಲ್ದಾಗ ಎಷ್ಟು 8 ಬೋರ್ ಅದಾವ ರೀ, 8 ಬೋರ ಏಪ್ರಿಲ್ ಮೇ ತಿಂಗಳದಾಗ ಬಂದ ಆತವ, 2.5 ಲಕ್ಷ ರೂಪಾಯಿ ನೀರು ಹಾಕಿಸ್ತೀನಿ. ನನ್ನಂಗೆ ಎಲ್ಲ ರೈತರದ್ದು ಇದೇ ಸಮಸ್ಯೆ. ಈಗ ನೀವು ಪ್ರಗತಿಪರ ರೈತ, ಭಾಳ ಸಂತೃಪ್ತವಾದ ಒಂದು ಜೀವನ ನೀವು ಸಾಗಿಸ್ತಾ ಇದ್ದೀರಿ, ನಿಮ್ಮ ಹೆಂಡತಿ ಮಕ್ಕಳೆಲ್ಲ ನಿಮ್ಮ ಜೊತೆಯಲ್ಲಿ ಇದ್ದಾರೆ, ಭಾಳ ಒಂದು ಖುಷಿಯಲ್ಲಿದ್ದೀರಿ ನೀವೆಲ್ಲ. ಈಗ ಯಾರಾದರೂ ನಿಮ್ಮ ತೋಟ ನೋಡಬೇಕಾದ್ರೆ, ನಿಮ್ಮ ಹೊಲ ಗದ್ದೆ ನೋಡಬೇಕಾದ್ರೆ, ಅಥವಾ ನಿಮ್ಮ ಲಿಂಬೆ ಕೃಷಿ ಅಂತ ಹೇಳಿದ್ರೆ, ನಿಮ್ಮ ಭಾಳ ಪ್ರೀತಿಯ ಲಿಂಬೆ ಕೃಷಿ, ಭಾಳ ಆದಾಯ ಕೊಡುವಂಥದ್ದು, ಮುಖ್ಯ ಆದಾಯ ಕೊಡುವಂಥ ಕೃಷಿ ಅದು ಲಿಂಬೆ, ಅದನ್ನು ನೋಡಬೇಕಾದ್ರೆ, ದ್ರಾಕ್ಷಿ ತೋಟ ನೋಡಬೇಕಾದ್ರೆ, ಅಥವಾ ಈ ತೊಗರಿ ಬೆಳೆ ನೋಡಬೇಕಾದ್ರೆ, ಆ ರೈತರು ಏನು ಮಾಡಬೇಕು? ನಿಮಗೆ ಒಂದು ಫೋನ್ ಕರೆ ಮಾಡಿಕೊಂಡು ನಿಮ್ಮ ಹತ್ರ ಏನಾದರೂ ಹೆಚ್ಚಿಗೆ ಮಾಹಿತಿ ಪಡ್ಕೋಬಹುದಾ, ಅಥವಾ ನಿಮ್ಮ ಊರಿಗೆ ಬಂದು ನಿಮ್ಮನ್ನು ಸಂಪರ್ಕಿಸ್ಬೋದಾ? ಸರ್, ನಿಂಬೆ ಬಗ್ಗೆ ನಾ ಭಾಳ ಅಧ್ಯಯನ ಮಾಡಿದೆ, 30 ವರ್ಷ ಹಿಡ್ಕೊಂಡು ನನಗೆ ಅನುಭವ ಅದ. ಲಿಂಬೆ ಅಗಿ ಹಚ್ಚಿದ ಹಿಡ್ಕೊಂಡು ಕಾಯಿ ಬರುತ್ತಕ್ಕೆ, ಈ ಸದ 30 ವರ್ಷದ ಗಿಡ ಅದ ನಮ್ಮಲ್ಲಿನ. ಅದಕ್ಕೆ ಲಿಂಬೆ ಬಗ್ಗೆ ಏನೇ ಸಮಸ್ಯೆ ಇದ್ರು ಹೆಂಗೆ ಹಚ್ಚೋದು, ಹೆಂಗೆ ಬೆಳೆಯೋದು, ಹೆಂಗೆ ಮಾರ್ಕೆಟ ಎಲ್ಲಿ ಅನಿಸುದ್ದಿ ನೋಡ್ರಿ ಸರ್. ಈ ಸದ್ಯಕ್ಕೆ ನಮ್ಮ ಇಂಡಿ ಉಪಯೋಗ ಅಂದರೆ ತೋಟಗಾರಿಕೆ ರೈತ ಉತ್ಪಾದಕರ ಕಂಪನಿ ಡೈರೆಕ್ಟ್ ಇದನ್ನ ನಾವೇ ತಾಲೂಕದನ್ನು ಎಲ್ಲ ರೈತರ ಲಿಂಬೆ ಖರೀದಿ ಎಪ್ಪೋದ ಮೂಲಕ ಖರೀದಿ ಮಾಡಿ ಬೇರೆ ದೇಶಕ್ಕೆ ಬೇರೆ ರಾಜ್ಯಕ್ಕೆ ಹಸು ಹುಟ್ಟಬೇಕನ್ನೋ ಉದ್ದೇಶ ನಮ್ಮದಲ್ಲ. ಈಗ ಬೇರೆ ಜಿಲ್ಲಾದವರು ಕಳಿಸ್ಬೋದು ಸರ್, ನಮ್ಮ ಇಂಡಿ ತಾಲೂಕಿಗೆ ಕಳಿಸ್ಬೋದು ರಫ್ತು ಮಾಡ್ಲಿಕ್ಕೆ. ಈಗ ರಷ್ಯಾದವ್ರು ಬಂದಿರು, ಮತ್ತಂದ್ರೆ ಈಗ ಪಂಜಾಬ್ದವ್ರು ಬಂದಿರೋ ತಿಳಿಯಿಲ್ಲ ಸರ್. ಬೇರೆ ಬೇರೆ ಜಿಲ್ಲಾ ಬೇರೆ ಬೇರೆ ರಾಜ್ಯಕ್ಕೆ ನಾವು ಬೇರೆ ಬೇರೆ ದೇಶಕ್ಕೆ ಕಳಿಸ್ಬೋದು. ಲಿಂಬೆ ಬಗ್ಗೆ ಏನಾದರೂ ಇದ್ದರೆ ಕೇಳ್ಬೋದು ಸರ್, ಕೇಳಿ ತಿಳ್ಕೊಬೋದು. ನಮ್ಮ ಹೊಲಕ್ಕೂ ಬರ್ಬೋದು, ಬಂದು ಲಿಂಬೆ ಕ್ವಾಲಿಟಿ ನೋಡಿ ಖರೀದಿ ಮಾಡೋ ಸದಕ್ಕೆ ತೊಗೋಬೋದು ನಮ್ಮ ಕಡೆ. ಹಾಗಾದ್ರೆ ನೀವು ನಿಮ್ಮ ಫೋನ್ ನಂಬರ್ ಕೊಡ್ತೀರಾ, ಮೊಬೈಲ್ ನಂಬರ್ ಕೊಡ್ತೀರಾ? ಹಾಂ ಹೇಳ್ತೀನಿ ಸರ್, ಹೇಳಿ. 99 4 5 6 4 27116. ಯಾವಾಗ ಬೇಕಾದಾಗ ಫೋನ್ ಹಚ್ಚಿರಿ. ಲಿಂಬೆ ಬಗ್ಗೆ ನಾ ಸಾವಯವ ಕೃಷಿ ಒಳಗೆ ಲಿಂಬೆ ಹೆಂಗೆ ಬೆಳಿಬೇಕನ್ನೋದು ನನ್ನ ಅನುಭವ ಪ್ರಕಾರ ನಾ ಹೇಳ್ತೀನಿ. ಯಾವಾಗ ಬೇಕಾದಾಗ ಫೋನ್ ಹಚ್ಚಬಹುದು ಸರ್. ಇನ್ನು ಫೋನ್ ಹಚ್ಚಿದ ಮೇಲೆ ಅವರಿಗೆ ನಿಮ್ಮ ಲಿಂಬೆ ತೋಟವನ್ನು ನೋಡಬೇಕಾದ್ರೆ, ಅವರು ನಿಮ್ಮಲ್ಲೇ ಬರಬೇಕಾದ್ರೆ ಎಲ್ಲಿ ಅವರು ಇಂಡಿಗೆ ಬಂದು ಆಮೇಲೆ ಯಾವ ದಾರಿಯಲ್ಲಿ ಸಾಗಬೇಕಂತ ಅವರಿಗೆ ಸ್ವಲ್ಪ ಹೇಳಿಬಿಡಿ ಸರ. ಈಗ ಬೇರೆ ಬೇರೆ ಜಿಲ್ಲಾದವರು ಫೋನ್ ಮಾಡಿದ್ದೀರಾ, ಮೊದಲು ಬರಬೇಕು ಇಂಡಿ. ಇಂಡಿಗೆ ಬಂದು ಇಂಡಿಯಿಂದ ಹಿರೇಬೇವನೂರ, ಹಿರೇಬೇವನೂರಕ್ಕೆ ಬರೋದು. ಹಿರೇಬೇವನೂರಿಂದ ನಮ್ಮಲ್ಲಿ ಒಂದು 3 ಕಿಲೋಮೀಟರ್ ಒಳ್ಳೆ ಕೇವ್ ಐತಿ. ಕೇವ್ ಇಂದ 3 ಕಿಲೋಮೀಟರ್ ಒಳ್ಳೆ ಐತಿ. ಯಾವ ಬೇಕಾದ್ರೂ ಬರ್ಬೋದು. ಬಂದು ನೋಡಿ ನಮ್ಮಲ್ಲಿ ಕ್ವಾಲಿಟಿ ನೋಡೋದು, ನಮ್ಮಲ್ಲಿ ನಿಂಬೆ ಬೇಸಾಯ ನೋಡಿಕೊಂಡು ಅಂತ ಅವರು ಮಾಡ್ಬೋದು. ಈಗ ನಿಂಬೆ ನಾಡತ್ತೆ ಒಂದು ಬಿರಿದು ಕೊಟ್ಟದ ಸರ್ಕಾರ ಸರ್, ನಮ್ಮ ಇಂಡಿಗೆ ನಿಂಬೆ ನಾಡು. ಈಗ ನಿಂಬೆ ಅಭಿವೃದ್ಧಿ ಮಂಡಳಿನೂ ಆಗ್ಯದ. ಈಗ ಹೆಚ್ಚು ಬೆಳೆ ನಿಂಬೆ ಬೆಳೆಗಾರ ನಮ್ಮ ಹಿರೇಬೇವನೂರು ಕದ. ನಿಂಬೆ ಬೆಳೆಗಾರ ನಮ್ಮ ಊರು, ನಮ್ಮ ಹಿರೇಬೇವನೂರು ಗ್ರಾಮದೊಳಗೆ ಒಂದು 100 ಮಂದಿ ಮೆಂಬರ್ಸ್ ಅದಾರ ನಿಂಬೆ ಬೆಳೆಗಾರರು. ಅದ್ರೊಳಗೆ ಅಧ್ಯಕ್ಷ ಮಾಡ್ಯಾರ. ಈಗ ಒಳ್ಳೆ ಒಳ್ಳೆ ಯಾರ್ಯಾರು ಒಳ್ಳೆ ಕ್ವಾಲಿಟಿ ಬೆಳೀತಾರೆ ಯಾರ್ಯಾರು ಇಲ್ಲ ಅನ್ನೋದು ನೋಡು. ಎಲ್ಲ ಪ್ರತಿ ತಿಂಗಳ ಮೀಟಿಂಗ್ಸ್ ತೊಗೊಂಡು ಅವರವ್ರ ನಿಂಬೆ ಪ್ಲಾಟಿಗೆ ಹೋಗಿ ವಿಸಿಟ್ ಮಾಡ್ತಾರೆ ಸರ್. ಸಂತೋಷ ಮಲಸಿದ್ದಪ್ಪ, ಗಿರಿಮಲ್ಲಪ್ಪ, ಗುಟ್ಟೋಡ್ಗಿಯವರೇ, ಇದುವರೆಗೆ ನಿಮ್ಮ 30 ವರ್ಷದ ಕೃಷಿ ಬದುಕಿನ ಇದರ ಬಗ್ಗೆ ಬಹಳಷ್ಟು ಅನುಭವಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದೀರಿ. ಇದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್. ಆತ್ಮೀಯ ಕೇಳುಗರೆ, ರೈತರ ಕಾರ್ಯಕ್ರಮವಾದ ಕಿಸಾನ ವಾಣಿಯಲ್ಲಿ ನಾವಿದ್ದೇವೆ. ಈಗ ಸಮಯ 7:26:37. ಇನ್ನು ಮುಂದೆ ಒಂದು ಗೀತೆ ಬರ್ತಾ ಇದೆ, ಕೇಳಿ. ಬಂದ ನಾವು ಮಣ್ಣಲ್ಲೇ ಇರಬೇಕು, ಮಣ್ಣಿಂದ ಬಂದ ನಾವು ಮಣ್ಣಲ್ಲೇ ಇರಬೇಕು. ಮಣ್ಣ ಸೇರೋ ತನಕ ಮಣ್ಣಿನ ಮಗನಾಗು. ನಂಬಿ ಕೆಟ್ಟವರಿಲ್ಲ, ನಂಬಿ ಕೆಟ್ಟವರಿಲ್ಲವೋ ತಮ್ಮಯ್ಯ ನೀ ಕೇಳೋ. ನಂಬಿ ಕೆಟ್ಟವರಿಲ್ಲವೋ We'll be right back.